ಆಗಸ್ಟ್ 15ರಿಂದ ರೈತ ಬಂಧು ಅಭಿಯಾನ. ಕೃಷಿ ತ್ಯಾಜ್ಯ ಬಳಸಿ ಕಡಿಮೆ ಖರ್ಚಿನಲ್ಲಿ ಎರೆಗೊಬ್ಬರ ತಯಾರಿಕೆಗೆ ನೆರವು. ಎರೆಹುಳು ಗೊಬ್ಬರದಿಂದ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ತಪ್ಪಿಸಬಹುದು. ಎರೆಹುಳು ತೊಟ್ಟಿ ನಿರ್ಮಿಸಲು 27,000 ರೂಪಾಯಿಗಳವರೆಗೆ ಸಹಾಯಧನ. ಎರೆಹುಳು ಗೊಬ್ಬರ ಬಳಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಅಧಿಕ ಇಳುವರಿ ಪಡೆಯಿರಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800542866666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಇದೀಗ ನೀರು ನಿರ್ವಹಣೆ ಹಾಗೂ ವಿವಿಧ ಬೆಳೆಗಳಲ್ಲಿ ನೀರಿನ ಬೇಡಿಕೆ ಕುರಿತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಕತ್ತಲಗೆರೆಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದಲ್ಲಿ ಕೃಷಿ ಡಿಪ್ಲೊಮೊ ಕಾಲೇಜು ಪ್ರಾಂಶುಪಾಲರಾದ ಡಾ ಬಿಎಂ ಆನಂದ್ ಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳೋಣ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಈ ನೀರು ನಿರ್ವಹಣೆ ಹೇಗೆ ಮಾಡಬೇಕು ಮತ್ತೆ ವಿವಿಧ ಬೆಳೆಗಳಲ್ಲಿ ನೀರಿನ ಬೇಡಿಕೆ ಹೇಗಿರುತ್ತೆ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಮಾಡಿಕೊಡ್ಲಿಕ್ಕೆ ಈಗ ನಮ್ಮ ಜೊತೆಗಿದ್ದಾರೆ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಕತ್ತಲಗೆರೆಯಲ್ಲಿರುವ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಕ್ಯಾಂಪಸ್ನಲ್ಲಿರುವ ಕೃಷಿ ಡಿಪ್ಲೊಮಾ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಬಿಎಂ ಆನಂದ್ ಕುಮಾರ್ ಅವರು ಈಗ ನಮ್ಮ ಜೊತೆಗಿದ್ದಾರೆ. ಇವತ್ತು ಈ ನೀರು ನಿರ್ವಹಣೆ ಹೇಗೆ ಮಾಡಬೇಕು, ಯಾವ ಬೆಳೆಗೆ ಒಂದು ನೀರಿನ ಬೇಡಿಕೆ ಎಷ್ಟೆಷ್ಟಿರುತ್ತೆ ಅದ್ರ ಬಗ್ಗೆ ಇವತ್ತು ಮಾಹಿತಿ ಮಾಡಿಕೊಡ್ತಾರೆ. ನಮಸ್ಕಾರ ಸರ್. ನಮಸ್ತೆ ಸರ್. ತಾವು ಇವತ್ತು ವಿವಿಧ ಬೆಳೆಗಳಲ್ಲಿ ನೀರಿನ ಬೇಡಿಕೆ ಹೇಗಿದೆ ಮತ್ತು ನಮ್ಮ ರೈತ ಬಾಂಧವರು ಈ ನೀರಿನ ನಿರ್ವಹಣೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಾವು ತಿಳಿಸಿಕೊಡಿ. ಈ ನೀರಿನ ಬಗ್ಗೆ ಹೇಳಬೇಕಾದ್ರೆ ವಿ ನಾಚ್ ಬಳಸಿ ನೀರಿನ ಅಳತೆಯನ್ನು ಏನು ಮಾಡ್ತಾರೆ ಅಂತ ಹೇಳಿದ್ರಲ್ಲ, ಆ ರೀತಿ ಮಾಡಬಹುದಂದ್ರೆ ಅಂದ್ರೆ ಯಾವ ರೀತಿ ಮಾಡಬಹುದು ಅನ್ನೋದ್ರ ಬಗ್ಗೆ ಹೇಳಿ ಸರ್. ಈಗ ವಿ ನಾಚ್ ಬಳಸಿ ನೀರಿನ ಅಳತೆಯನ್ನ ನಾವು ಮಾಡಬಹುದು. ಬೋರ್ವೆಲ್ ಅನ್ನು ಕೊರೆದ ಮೇಲೆ ಅದರಲ್ಲಿ ನೀರು ಎಷ್ಟಿದೆ ಎಂಬುದು ತಿಳಿಯುವುದು ಬಹಳ ಮುಖ್ಯವಾಗಿರ್ತದೆ. ನಮಗೆ ನೀರನ್ನು ಅಳೆಯಲು ವಿ ನಾಚ್ ಎನ್ನುವಂತಹ ಅಳತೆಯ ಸಾಧನವಿರುತ್ತೆ ನಮ್ಮಲ್ಲಿ. ಅದನ್ನ ಬಳಸಿ ನೀರು ಎಷ್ಟು ಅಂತ ನಾವು ಅಳತೆ ಮಾಡಬಹುದು. ಈ ವಿ ನಾಚ್ ಮೇಲೆ ಎಷ್ಟು ಇಂಚ್ ನೀರು ಹರಿಯುತ್ತದೆ ಅದನ್ನು ವಿ ನಾಚಿನಿಂದ ವಿ ನಾಚಿಗೆ ಎತ್ತರದ 3ರಷ್ಟು ಹಿಂದೆ ಸ್ಕೇಲ್ ಇಟ್ಟು ಅಳತೆ ಮಾಡಬೇಕಾಗ್ತದೆ. ಆಗ ಅದನ್ನು ಅವರು 2 ಇಂಚು 3 ಇಂಚು ನೋಡಿ ಹೇಳಬಹುದು. ಅದೇ ರೀತಿ ವಿ ನಾಚ್ ಇಂಚಿನಿಂದ ನಮಗೆ ಎಷ್ಟಿದೆ ಎಂದು ತಿಳಿಯುವುದು ಬಹಳ ಸುಲಭ. ಈಗ ನಾವು ತಿಳ್ಕೊಳ್ಳೋದೇನೆಂದ್ರೆ ಈ ವಿ ನಾಚ್, ಈ ಉದಾಹರಣೆಗೆ ನಾವು ಯಾವುದೇ ಒಂದು ಕೊಳವೆ ಬಾವಿಯನ್ನ ಕೊರೆಯುವಾಗ ಅಲ್ಲಿ ನಮ್ಮ ಬೋರ್ವೆಲ್ನಲ್ಲಿ ಇವತ್ತು 1 ಇಂಚು ನೀರು ಬಿತ್ತು, 2 ಇಂಚು ನೀರು ಬಿತ್ತು, 3 ಇಂಚು ನೀರು ಬಿಟ್ಟು ಅಂದಿದ್ದೆ ಅವರಿಗೆ ಹೇಳ್ತಾರೆ. ಇವಾಗ ಅವ್ರು ಯಾವ ರೀತಿ ಅದನ್ನು 1 ಇಂಚು ಅಂದ್ರೆ ಯಾವ ರೀತಿ ಎಷ್ಟು ಅನ್ನೋದನ್ನ ನಾವು ತಿಳ್ಕೊಬೇಕಾದ್ರೆ ನಾವು ರೈತ ಬಂದವರು ಮಾಡಬೇಕಾಗಿರೋದಿಷ್ಟೇ. ಈಗ 1 ಇಂಚು ನೀರು ಬಿದ್ದಿದೆ ಅಂದ್ರೆ ನೀವು ತಿಳ್ಕೊಳ್ಳಿ. ಆಗ ನಾವೇನ್ ಮಾಡಬೇಕು, ಈ ಒಂದು ಪ್ರತಿ ನಿಮಿಷಕ್ಕೆ ಲಭ್ಯವಾಗಿರುವ ನೀರು ಅಂದ್ರೆ ಲೀಟರ್ಗಳಲ್ಲಿ ನಾವು ನೋಡಬೇಕಾಗ್ತದೆ. ಇವಾಗ ಲೀಟರ್ಗಳಲ್ಲಿ ನೋಡಬೇಕಾದ್ರೆ ನಾವು 1 ಇಂಚು ಅಂದ್ರೆ ಪ್ರತಿ ನಿಮಿಷಕ್ಕೆ ಲಭ್ಯ ಇರುವ ನೀರು ಲೀಟರ್ಗಳಲ್ಲಿ ಅಂದ್ರೆ 9.4 ಲೀಟರ್ನಷ್ಟು ಇದ್ರೆ ಅವಾಗ ಏನಾಗಿದೆ, 1 ಇಂಚು ನೀರು ಬಿದ್ದಿದೆ ಅಂತ ಅರ್ಥ. ಅಂದ್ರೆ ನಾವು ತಿಳ್ಕೊಳ್ಬೇಕಾಗಿದ್ದು 1 ನಿಮಿಷಕ್ಕೆ ನಾನು ಹೇಳ್ತಾ ಇರೋದು. ಅದೇ ರೀತಿ ಉದಾಹರಣೆಗೆ 1.2 ಇಂಚು ನೀರು ಇದ್ದಿದೆ ಅಂದ್ರೆ ನಾವಾಗ ಲೀಟರ್ಗಳಲ್ಲಿ ನೋಡಬೇಕಾದ್ರೆ 16.2 ಅಂದ್ರೆ ಪ್ರತಿ ನಿಮಿಷಕ್ಕೆ. ಅದೇ ರೀತಿ ನಾವು ತಿಳ್ಕೊಂಡ್ರೆ ಎಷ್ಟು ನೀರು ಬಿದ್ದಿದೆ ಅನ್ನೋದನ್ನ ನಾವು ತಿಳ್ಕೊಬಹುದಾಗುತ್ತದೆ. ಸರ್, ಈಗ ಸಾಮಾನ್ಯವಾಗಿ ನದಿಗಳಲ್ಲಿ ಆಮೇಲೆ ಡ್ಯಾಮ್ಗಳಲ್ಲಿ ಈ ಜಲಾಶಯಗಳಲ್ಲಿ ನೀರು ಇರ್ತಾವಲ್ಲ, ಅಲ್ಲಿ TMC ಲೆಕ್ಕ ಮತ್ತೆ QSEX ಲೆಕ್ಕದಲ್ಲಿ ನೀರನ್ನು ಅಳತೆ ಮಾಡುವಂತ ನಾವು ಸಾಕಷ್ಟು ಕಡೆ ಓದಿದ್ದೀವಿ, ಸಾಕಷ್ಟು ಕಡೆ ಕೇಳಿದ್ದೀವಿ. ಈ TMC ಅಂದ್ರೆ ಏನು ಮತ್ತೆ QSEX ಅಂದ್ರೆ ಏನು ಇದ್ರ ಬಗ್ಗೆ ಹೇಳಿ ಸರ್. ಈಗ ನಮ್ಮ ರೈತ ಬಾಂಧವರಿಗೆ ಈ ಒಂದು ನಮ್ಗೆ ಇವತ್ತು 1 TMC ನೀರನ್ನ ಬಿಟ್ಟಿದ್ದಾರೆ ಅಂದ್ರೆ ಆ ರೈತರಿಗೆ ಹೆಂಗೆ 1 TMC ಅನ್ನೋದನ್ನ ಎಲ್ಲಾ ರೈತರು ಓದಿದ್ರೆ ಅದು ಗೊತ್ತಾಗ್ತದೆ. ಮತ್ತೆ ಯಾಕಂದ್ರೆ ಅವ್ರು ಕನ್ಫ್ಯೂಸ್ ಆಗುತ್ತೆ. ಈ ಒಂದು 1 TMC ಅಂದ್ರೆ ಏನು, 1 TMC ಅಂದ್ರೆ ಎಷ್ಟು ಅನ್ನೋದನ್ನ ಅವ್ರಿಗೆ ತಿಳ್ಕೊಬೇಕಾದ್ರೆ 1 TMC ಅಂದ್ರೆ 1,000 ಅಡಿ ಉದ್ದ, 1,000 ಅಡಿ ಅಗಲ ಹಾಗೂ 1,000 ಅಡಿ ಎತ್ತರದ ಸ್ಥಳಾವಕಾಶದಲ್ಲಿ ಹಿಡಿಯುವ ನೀರು ನಮಗೆ 1 TMC ಸಮವಾಗಿರ್ತದೆ. ಇದು 28.4 ದಶಲಕ್ಷ ಘನ ಮೀಟರ್ಗಳಿಗೆ ಸಮವಾಗಿರ್ತದೆ. ಅದೇ ರೀತಿ 1 ದಶಲಕ್ಷ ಹೆಕ್ಟೇರ್ ಮೀಟರ್ ಎಂದ್ರೆ 352.1 TMC ಎಂದರ್ಥ. ಪ್ರತಿ TMC ನೀರಿನಿಂದ ಸುಮಾರು 56,800 ಹೆಕ್ಟೇರ್ ಪ್ರದೇಶದಲ್ಲಿ ಒಂದೇ ಬಾರಿ ನೀರಾವರಿಯನ್ನು ನಾವು ಮಾಡಬಹುದು. ಅಂದ್ರೆ ಬಹಳ ಮುಖ್ಯವಾಗಿರೋದು. ನಾವು ಟಿಎಂಸಿಗಳಲ್ಲಿ ಹೇಳಬೇಕಾದ್ರೆ ಪ್ರತಿ ಟಿಎಂಸಿ ನೀರಿನಿಂದ ಸುಮಾರು 56,800 ಹೆಕ್ಟೇರ್ ಪ್ರದೇಶಕ್ಕೆ ಒಂದೇ ಬಾರಿ ನೀರನ್ನ ನಾವು ಆಯಿಸಬಹುದು. ಈ ರೀತಿಯಾಗಿ ನಾವು ಟಿಎಂಸಿಯನ್ನ ನಾವು ಕಂಡುಹಿಡಿಯಬಹುದು ಮತ್ತು ಒಂದು ಟಿಎಂಸಿಯನ್ನ ಅರ್ಥ ಮಾಡ್ಕೋಬಹುದು. ಅದೇ ರೀತಿ ಇನ್ನೊಂದು ಪ್ರಶ್ನೆ ಕೇಳಿದ್ರಿ, ಕ್ಯುಸೆಕ್ಸ್ ಅಂದ್ರೆ ಏನು ಅನ್ಬಿಟ್ಟು. ಒಂದು ಕ್ಯುಸೆಕ್ಸ್ ಎಂದ್ರೆ ಒಂದು ಸೆಕೆಂಡ್ಗೆ 1 ಘನ ಅಡಿ ನೀರು ಹರಿಯುತ್ತದೆ ಎಂದರ್ಥ. ಅಥವಾ ಪ್ರತಿ ಸೆಕೆಂಡ್ಗೆ 28.4 ಲೀಟರ್ ನೀರು ಹರಿಯುವುದು ಎಂದರ್ಥ. ಈ ಲೆಕ್ಕದಲ್ಲಿ ಪ್ರತಿ ಘನ ಮೀಟರ್ ನೀರು ಹರಿಯಬೇಕಾದ್ರೆ ಒಂದು ಕ್ಯುಸೆಕ್ಸ್ ಹರಿವಿನಲ್ಲಿ 35.2 ಸೆಕೆಂಡ್ಗಳ ಕಾಲ ಹರಿಯಬೇಕಾಗ್ತದೆ. ಸಾಮಾನ್ಯವಾಗಿ ಪ್ರತಿ ತೂಬಿನಿಂದ ಹೊಲ ಕಾಲುವೆಗಳಿಗಾಗಿ ಸುಮಾರು 1/2 ಕ್ಯುಸೆಕ್ಸ್ ನೀರು ಹೊರಬಿಡಬಹುದು. 1 ಕ್ಯುಸೆಕ್ಸ್ ನೀರಿನಿಂದ ನೀರಾವರಿ ಮಾಡಬಹುದಾದ ಪ್ರದೇಶ 24 ಗಂಟೆಗಳಲ್ಲಿ 4.91 ಹೆಕ್ಟೇರ್ ಅಂದ್ರೆ 1 ಹೆಕ್ಟೇರ್ಗೆ 4 ಗಂಟೆ 54 ನಿಮಿಷಗಳು ಅವಶ್ಯಕತೆ ಇರ್ತದೆ. ಈ ರೀತಿಯಾಗಿ ಕ್ಯುಸೆಕ್ಸ್ ಅನ್ನ ನಾವು ಅಳತೆ ಮಾಡ್ಕೋಬಹುದು. ಈ ಸೂಕ್ಷ್ಮ ನೀರಾವರಿ ಅಂತಹ ಒಂದು ಅತ್ಯುತ್ತಮ ತಂತ್ರಜ್ಞಾನ ಇದೆ ಅಂತ ತಾವು ಹೇಳಿದ್ರೆ ಸರ್, ಅದ್ರ ಬಗ್ಗೆ ಹೇಳಿ. ರೈತ ಬಾಂಧವರಿಗೆ ಇದು ಬಹಳ ಮುಖ್ಯ, ಈ ಸೂಕ್ಷ್ಮ ನೀರಾವರಿ. ಯಾಕಂದ್ರೆ ಈ ತಂತ್ರಜ್ಞಾನವನ್ನ ನಾವು ಬಳಸ್ಕೊಳ್ಬೇಕಾಗ್ತದೆ. ಇವತ್ತು ನಾವು ಸೂಕ್ಷ್ಮ ನೀರಾವರಿ ಪ್ರದೇಶ ನೀರಿನ ಸಾಮರ್ಥ್ಯ ಹೆಚ್ಚಿಸಲು ಇರುವ ಪ್ರಮುಖ ತಂತ್ರಜ್ಞಾನ. ನಮಗೆ ಮುಖ್ಯವಾಗಿ ತಂತ್ರಜ್ಞಾನವನ್ನೇ ಅಳವಡಿಸ್ಕೋಬೇಕಾಗ್ತದೆ. ಈ ಕಡಿಮೆ ಲಭ್ಯವಿರುವ ನೀರನ್ನು ಸಮರ್ಥವಾಗಿ ಬಳಸಬೇಕು ಎಂದು ಜಾಗೃತಿ ಮೂಡಿಸಬೇಕಾಗ್ತದೆ. ರೈತರಿಗೆ ಸುಲಭವಾಗಿ ಲಭ್ಯವಾಗುವಂತೆ ಬಂಡವಾಳ ಒದಗಿಸುವಂತೆ ಮಾಡಬೇಕಾಗ್ತದೆ. ಸಬ್ಸಿಡಿಯು ಸರಳವಾಗಿ ಲಭಿಸಬೇಕು ಮತ್ತು ಸಕಾಲದಲ್ಲಿ ನೀಡಬೇಕಾಗುತ್ತದೆ. ಎಲ್ಲಾ ತೋಟಗಾರಿಕಾ ಬೆಳೆಗಳಿಗೆ ಕಡ್ಡಾಯವಾಗಿ ಹನಿ ನೀರಾವರಿ ಮತ್ತು ನೆಲ ಒದಿಕೆ ಪದ್ಧತಿಗಳಲ್ಲಿ ನಾವು ಮಾಡಬೇಕು. ಸರ್, ನೆಲ ಒದಿಕೆ ಪದ್ಧತಿ ಅಂದ್ರೆ ಕೆಲವರಿಗೆ ಇದಾಗೋದಿಲ್ಲ, ಅದಕ್ಕೆ ನಾವು ಏನ್ ಮಾಡ್ತೀವಿ, ಮಲ್ಚಿಂಗ್ ಅಂದು ಇಂಗ್ಲಿಷ್ ಅಲ್ಲಿ ಕರೀತಾರೆ. ಅದಕ್ಕೋಸ್ಕರ ನೆಲವದಿಕೆ ಅಂದಿದೆ ನಾವು ಹೇಳ್ತೀವಿ. ಇವತ್ತು ಹೆಚ್ಚಾಗಿ ನಾವು ನೀರಿಗೂ ಬೆಲೆ ಇದೆ ಎಂಬುದು ತಿಳಿದುಕೊಳ್ಳಬೇಕಾಗಿರುವುದು ಎಲ್ಲರ ಅವಶ್ಯಕತೆ ಆಗ್ತದೆ. ಅಂತರ್ಜಲದ ಸಂರಕ್ಷಣೆ ಹಾಗೂ ಬಳಕೆಗೆ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳಬೇಕಾಗ್ತದೆ. ಅದೇ ರೀತಿ ಒಟ್ಟು ನೀರಿನ ಉತ್ಪಾದನೆಯನ್ನು ಆಧುನಿಕ ತಂತ್ರಜ್ಞಾನದ ಸಹಾಯದಿಂದ ಅಳೆಯಬೇಕಾಗ್ತದೆ. ಸಾಧ್ಯವಿದ್ದಲ್ಲೆಲ್ಲ ಮರುಪುರಾಣ ಕಾರ್ಯಕ್ರಮಗಳು ಕಡ್ಡಾಯವಾಗಬೇಕು, ಅಂದ್ರೆ ರೀಚಾರ್ಜ್ ಅಂತಾರೆ, ಅದನ್ನು ರೀಚಾರ್ಜ್ ಕಡ್ಡಾಯವಾಗಬೇಕಾಗ್ತದೆ. ದಿನನಿತ್ಯ ಬಳಕೆಗೆ ಎಲ್ಲರೂ ಮನೆ ಮೇಲ್ಛಾವಣಿಗಳನ್ನು ಆಧರಿಸಿ ನೀರು ಸಂಗ್ರಹಿಸಿ ಮಿತವಾದ ಮರುಬಳಕೆಗೆ ಉಪಯೋಗಿಸಬೇಕಾಗ್ತದೆ. ಈ ರೀತಿಯಾಗಿ ನಾವು ಈ ತಂತ್ರಜ್ಞಾನಗಳನ್ನ, ಸೂಕ್ಷ್ಮ ನೀರಾವರಿಯ ತಂತ್ರಜ್ಞಾನಗಳನ್ನು ಅಳವಡಿಸಿದ್ರೆ ಅತ್ಯುತ್ತಮವಾಗಿ ಕಂಡು ಬರ್ತದೆ. ಸರ್, ಒಂದು ಕಾಲದಲ್ಲಿ ಇತ್ತು, ಸಾಕಷ್ಟು ಮಳೆ ಆಗ್ತಿತ್ತು, ಬೇಕಾದಷ್ಟು ನೀರಿನ ಒಂದು ಸೌಲಭ್ಯಗಳು ಇರ್ತಿದ್ವು, ಬೇಕಾದಂಗೆ ನೀರು ಹರಿಸಲಿಕ್ಕೆ ಅನುಕೂಲ ಇರ್ತಿತ್ತು. ಆದರೆ ನಮಗೆ ಮಳೆ ಕಡಿಮೆ ಆದಂಗೆಲ್ಲ ನೀರಿನ ಕೊರತೆಗಳು ಜಾಸ್ತಿ ಆಯಿತು. ಒಂದು ಬೇರೆ ಬೇರೆ ಮೂಲಗಳನ್ನ ನಾವು ಪ್ರಯೋಗಗಳನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ, ನೀರು ಕಡಿಮೆ ಬಳಸಲಿಕ್ಕೆ, ಕಡಿಮೆ ಬಳಸಿ ವ್ಯವಸಾಯ ಮಾಡಲಿಕ್ಕೆ. ಅಂತ ಒಂದು ಪದ್ಧತಿಗಳಲ್ಲಿ ಹನಿ ನೀರಾವರಿ ಮತ್ತೆ ಈ ತುಂತುರು ನೀರಾವರಿ ಅನ್ನೋದು ನಾವು ಎಲ್ಲ ಕಂಡುಕೊಂಡಿರೋದು. ಅಂದ್ರೆ ಹನಿ ನೀರಾವರಿ ಅಂದ್ರೆ ನಮ್ಮ ರೈತರೇ ಹೇಳ್ತಿರ್ತಾರೆ ಡ್ರಿಪ್ ಇರಿಗೇಷನ್ ಅಂತೇಳಿ, ಅವರಿಗೆ ಕನ್ನಡದಲ್ಲಿ ಹೇಳಿದ್ರೆ ಅಷ್ಟು ಅರ್ಥ ಆಗುತ್ತೆ, ಇಂಗ್ಲಿಷ್ ನಲ್ಲಿ ಹೇಳಿದ್ರೆ ಬೇಗ ಅರ್ಥ ಆಗುತ್ತೆ. ಈ ಹನಿ ನೀರಾವರಿಯಿಂದ ಯಾವ ರೀತಿ ಉಪಯೋಗ ಆಗುತ್ತೆ ಮತ್ತು ಅದರ ಅನುಕೂಲಗಳು ಏನು, ಅದರಿಂದ ನೀರಿನ ಒಂದು ಸೌಲಭ್ಯವನ್ನು ಯಾವ ರೀತಿ ಬಳಕೆ ಮಾಡ್ಕೋಬಹುದು, ಅದರ ಬಗ್ಗೆ ಹೇಳಿ ಸರ್. ಈಗ ತಾವ್ ಹೇಳಿದ್ದು ಬಹಳ ಒಂದು ರೈತ ಬಂದವರಿಗೆ ಹನಿ ನೀರಾವರಿ ಅಂದ ತಕ್ಷಣ ಅವರಿಗೆ ಸ್ವಲ್ಪ ಕನ್ಫ್ಯೂಸ್. ನೀವು ಹೇಳದಂಗೆ ಡ್ರಿಪ್ ಇರಿಗೇಷನ್ ಅಂದ್ರೆ ಬೇಗ ಅರ್ಥ ಆಗ್ಬಿಡ್ತದೆ ಇದು ರೈತರಿಗೆ. ಯಾಕಂದ್ರೆ ಈ ಹನಿ ನೀರಾವರಿ ಅಂದ್ರೆ ಸಾಮಾನ್ಯವಾಗಿ ಒಂದೊಂದೇ ಹನಿಗಳು ಅಂದು ನಾವು ತಿಳ್ಕೊಳ್ತೀವಿ. ಅದಕ್ಕೋಸ್ಕರ ಹನಿ ನೀರಾವರಿ ಇತ್ತೀಚಿನ ದಿನಗಳಲ್ಲಿ ಅದನ್ನ ಏನಪ್ಪಾ ಅಂದ್ರೆ ದಕ್ಷ ನೀರಾವರಿ ವಿಧಾನ ಎಂದು ಸಹ ನಾವು ಕರಿತೀವಿ. ಇದು ನೀರಿನ ಅಭಾವವಿರುವಲ್ಲಿ ಹಾಗೂ ನೀರಿನ ಗುಣಮಟ್ಟ ಕಡಿಮೆ ಇರುವಲ್ಲಿ ಹನಿ ನೀರಾವರಿ ಹೆಚ್ಚು ಜನಪ್ರಿಯವಾಗಿರುತ್ತದೆ. ಈಗ ಹೆಚ್ಚಾಗಿ ಉದಾಹರಣೆಗೆ ಹೇಳಬೇಕಂದ್ರೆ ಈ ಕಡಿಮೆ ಮಳೆ ಬೀಳುವಂತಹ ಪ್ರದೇಶಗಳಲ್ಲಿ ಇದ್ರ ಬಳಿ ಬಹಳ ಆಸಕ್ತಿಯನ್ನು ವಹಿಸ್ತಾರೆ. ಉದಾಹರಣೆಗೆ ಒಂದು ನಮ್ಮ ಕೋಲಾರ ಜಿಲ್ಲೆ ಅಂತ ತಿಳ್ಕೋಬಹುದು. ಕೋಲಾರ ಜಿಲ್ಲೆಯಲ್ಲಿ ನಾವು ನೋಡಿದಾಗ ಅಲ್ಲಿ ಒಂದು ಸುತ್ತಮುತ್ತ ಪ್ರದೇಶಗಳನ್ನ ನಾನು ಗಮನಿಸಿದಾಗ ಅಲ್ಲಿ ಬಹಳ ಒಂದು ಅಂತರ್ಜಲ ಕುಸಿತ ಆಗಿದೆ. ಅಂತ ಪ್ರದೇಶಗಳಲ್ಲಿ ರೈತರು ಏನ್ ಮಾಡ್ತಾರೆ, ಹನಿ ನೀರಾವರಿಗೆ ಮೊರೆ ಹೋಗಿದ್ದಾರೆ. ಹನಿ ನೀರಾವರಿ ಪದ್ಧತಿಯಿಂದ ಹೆಚ್ಚು ಒಂದು ಜಮೀನಿನಲ್ಲಿ ಉತ್ಪಾದನೆಯನ್ನ ಜಾಸ್ತಿ ಮಾಡಬಹುದು, ಕಡಿಮೆ ನೀರನ್ನು ಬಳಸಿ ಹೆಚ್ಚು ಲಾಭವನ್ನು ಪಡ್ಕೋಬಹುದೆಂದು ಅವರು ತಿಳ್ಕೊಂಡಿದ್ದಾರೆ. ಅದನ್ನ ನಾವು ಹನಿ ನೀರಾವರಿ ಎಂದು ಕರಿತೀವಿ. ಈ ಹನಿ ನೀರಾವರಿ ಯೋಜನೆಗಳಲ್ಲಿ ನೀರನ್ನು ನೇರವಾಗಿ ಗಿಡದ ಬೇರುಗಳ ಹತ್ತಿರ ಹನಿಗಳ ರೂಪದಲ್ಲಿ ಹಾಕುವುದರಿಂದ ನೀರಿನ ಬಳಕೆಯಲ್ಲಿ 30%-70% ಉಳಿತಾಯವಾಗುತ್ತದೆ. ಇದು ಬಹಳ ಮುಖ್ಯವಾದಂಥದ್ದು, ನಮಗೆ ಬೇಕಾಗಿರೋದು. ಈ ಹನಿ ನೀರಾವರಿ ಇದರಿಂದ ಬಹಳ ಅನುಕೂಲಗಳಿವೆ. ಈ ಅನುಕೂಲಗಳನ್ನ ನಾವು ತಿಳ್ಕೋಬೇಕಾದ್ರೆ ಅಧಿಕ ಇಳುವರಿ 20%-50% ಹೆಚ್ಚು ಇಳುವರಿಯನ್ನು ನಾವು ಪಡ್ಕೋಬಹುದು. ಬೆಳೆ ಉತ್ಪನ್ನದ ಗುಣಮಟ್ಟ ಉತ್ತಮಗೊಳ್ಳುತ್ತದೆ. ಅದೇ ರೀತಿ ನೀರಾವರಿ ನೀರಿನಲ್ಲಿ ಉಳಿತಾಯವನ್ನು ಮಾಡ್ಕೋಬಹುದು, ರಸಗೊಬ್ಬರ ಬಳಕೆಯಲ್ಲಿ ದಕ್ಷತೆಯನ್ನು ಕಾಪಾಡ್ಕೋಬಹುದು, ವಿದ್ಯುಚ್ಛಕ್ತಿ ಬಳಕೆಯಲ್ಲಿ ಕಡಿಮೆ ಅಂದರೆ ಇಳಿಕೆಯನ್ನು ಮಾಡ್ಕೋಬಹುದು, ವಿವಿಧ ವಾತಾವರಣ ಪರಿಸ್ಥಿತಿಗಳಿಗೆ ಸಹಿಷ್ಣುತೆಯನ್ನು ನಾವು ಕಂಡುಕೊಳ್ಳಬಹುದು, ತಗ್ಗಿದ ಕಾರ್ಮಿಕ ವೆಚ್ಚಗಳನ್ನು ನಾವು ನೋಡ್ಕೋಬಹುದು, ಉತ್ತಮ ರೋಗ ಮತ್ತು ಪೀಡೆ ನಿರ್ವಹಣೆ ಇದು ಬಹಳ ಮುಖ್ಯವಾದಂತಹ ಅನುಕೂಲವಾಗಿರುತ್ತದೆ. ಅದೇ ರೀತಿ ಉಬ್ಬು ತಗ್ಗು ಇರುವ ಪ್ರದೇಶಗಳು ಮತ್ತು ಇಳಿಜಾರು ಭೂಮಿಗಳಲ್ಲಿ ನೀರಾವರಿ ಸಾಧ್ಯತೆಯನ್ನು ನಾವು ನೋಡಬಹುದು, ಸಮಸ್ಯಾತ್ಮಕ ಮಣ್ಣುಗಳಿಗೆ ಸೂಕ್ತತೆ ಅನ್ನೋದನ್ನು ನಾವು ಕಂಡುಹಿಡಿಯಬಹುದು, ಬೇರು ವಲಯಗಳಲ್ಲಿ ಅನುಕೂಲಕರ ಮಣ್ಣಿನ ಭೌತಿಕ ಸ್ಥಿತಿಗಳನ್ನು ವರ್ಧಿಸುತ್ತದೆ, ಕಾರ್ಯನಿರ್ವಹಣೆ ಬಹಳ ಸುಲಭವಾಗ್ತದೆ. ಆದ್ದರಿಂದ ಈ ಒಂದು ಹನಿ ನೀರಾವರಿ ವ್ಯವಸ್ಥೆಗಳ ಅನುಕೂಲಗಳನ್ನು ನಾವು ಕಾಣಬಹುದು. ಇನ್ನು ನೀವು ತುಂತುರು ನೀರಾವರಿ ಅಂದಿದ್ದೆ ಹೇಳಿದ್ರಿ, ಈ ತುಂತುರು ನೀರಾವರಿಯೂ ಸಹ ಇಲ್ಲಿ ಇದಕ್ಕೂ ಅದಕ್ಕೂ ಅಜಗಜಾಂತರ ಸ್ವಲ್ಪ ವ್ಯತ್ಯಾಸ, ಅಲ್ಲಿ ಅನಿಯನಿಯಾಗಿ ಬೀಳ್ತದೆ, ಇಲ್ಲಿ ನಾವು ಸ್ಪ್ರಿಂಕ್ಲರ್ ಇರಿಗೇಷನ್ ಅಂತ ಕರೀತೀರಿ ಇಂಗ್ಲಿಷ್ ಅಲ್ಲಿ, ಇದನ್ನ ತುಂತುರು ನೀರಾವರಿ ಎಂದು ಸಹ ನಾವು ಹೇಳಬಹುದು. ತುಂತುರು ನೀರಾವರಿಯು ನೀರನ್ನು ಸಣ್ಣ ರಂಧ್ರಗಳ ಮೂಲಕ ರಭಸದಿಂದ ಹೊರಹೊಮ್ಮಿಸಿ ಬೆಳೆಗಳ ಮೇಲೆ ಅನಿ ಅನಿಯಾಗಿ ಬೀಳುವಂತೆ ಮಾಡುವ ವಿಧಾನವನ್ನ ನಾವು ತುಂತುರು ನೀರಾವರಿ ಎಂದು ಹೇಳಬಹುದು. ಈ ಆಧುನಿಕ ನೀರಾವರಿ ಸಲಕರಣೆಗಳಾದ ಸಿಂಪಡಕ, ಸೂಕ್ಷ್ಮ ಸಿಂಪಡಕ ಅಥವಾ ತುಂತುರಕ ಮತ್ತು ಅನಿ ಪದ್ಧತಿಗಳು ಹೆಚ್ಚು ನಿಖರವಾಗಿ ಮತ್ತು ಏಕರೂಪದಲ್ಲಿ ಅಪೇಕ್ಷಿತ ನೀರಿನ ಪ್ರಮಾಣವನ್ನು ಒದಗಿಸುವ ಸಾಮರ್ಥ್ಯವನ್ನ ಈ ಒಂದು ತುಂತುರು ನೀರಾವರಿಯಿಂದ ನಾವು ಪಡ್ಕೋಬಹುದು. ಈ ಒಂದು ತುಂತುರು ನೀರಾವರಿಯನ್ನ ನಾವು ಯಾವತ್ತಷ್ಟೇ ಇತಿಮಿತಿಗಳನ್ನ ನಾವು ನೋಡ್ಕೊಳ್ಳೇಬೇಕಾಗ್ತದೆ. ಈ ತುಂತುರು ನೀರಾವರಿಯಿಂದ ಈಗ ಯಾವುದೇ ನೀರಾವರಿ ವಿಧಾನವಿರಲಿ ಅದು ಕೆಲವು ಇತಿಮಿತಿಗಳಿಂದ ಕೂಡಿರುತ್ತದೆ. ಉದಾಹರಣೆಗೆ ಹೇಳಬೇಕಂದ್ರೆ ವೈವಿಧ್ಯತೆಯ ಹವಾಮಾನದಿಂದ ತುಂತುರಕ ಮಾದರಿಗಳ ಆಕಾರ ಕೆಡಲು ಕಾರಣವಾಗಬಹುದು, ನೀರಿನ ಅಸಮಾನ ವಿತರಣೆ ಇರುತ್ತದೆ, ಮಾಗಿದ ಮೃದು ಹಣ್ಣುಗಳನ್ನು ರಕ್ಷಿಸಿದಂತಾಗುತ್ತದೆ, ಇದು ಬಹಳ ಮುಖ್ಯವಾದಂಥದ್ದು, ನೀರು ಮರಳು ಕಸಕಡ್ಡಿ ಮತ್ತು ಕರಗಿದ ಲವಣಗಳಿಂದ ಮುಕ್ತವಾಗಿರುತ್ತದೆ. ಅದಕ್ಕೋಸ್ಕರವಾಗಿ ಈ ಇತಿಮಿತಿಗಳು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗ್ತದೆ. ಸರಿ, ನಾವು ಬೇರೆ ಬೇರೆ ಬೆಳೆಗಳ ಬಗ್ಗೆ ಯೋಚನೆ ಮಾಡೋದಾದ್ರೆ ಅಂದ್ರೆ ನೀರಿಗೆ ಸಂಬಂಧಪಟ್ಟಂಗೆ ಈ ಬೇರೆ ಬೇರೆ ಬೆಳೆಗಳಲ್ಲಿ ಸಂದಿಗ್ಧ ಹಂತಗಳಂತ ಕೆಲವು ಇರ್ತವೆ. ಈಗ ಮೆಕ್ಕೆಜೋಳ ಇರ್ಬೋದು, ಸೂರ್ಯಕಾಂತಿ, ಶೇಂಗಾ, ತೊಗರಿ, ಉದ್ದು, ಅಲಸಂದಿ, ಭತ್ತ ಇವೆಲ್ಲ ಒಂದೊಂದು ಹೆಕ್ಟೇರಿಗೆ ಎಷ್ಟು ನೀರಿನ ಅವಶ್ಯಕತೆ ಇರುತ್ತೆ ಅದರ ಬಗ್ಗೆ ಹೇಳಿ ಸರ್. ಇದು ನಮ್ಮ ರೈತ ಬಾಂಧವರಿಗೆ ಬಹಳ ಮುಖ್ಯವಾದಂಥದ್ದು, ಯಾಕಂದ್ರೆ ಈಗಿನ ನೀವು ಕೇಳಿರುವಂತಹ ಪ್ರಶ್ನೆ ಬಹಳ ಅರ್ಥಗರ್ಭಿತವಾಗಿದೆ. ಈ ಸಂದಿಗ್ಧ ಹಂತಗಳು ಬಹಳ ಮುಖ್ಯ ನಮ್ಮ ಬೆಳೆಗಳಿಗೆ. ಈಗ ಉದಾಹರಣೆಗೆ ಮೆಕ್ಕೆಜೋಳ ಅಂದ್ರೆ ಇದು 30-35 ದಿನಗಳಲ್ಲಿ ಈ ರೇಷ್ಮೆ ಬರುವಾಗ ಅಂದ್ರೆ ನೀರನ್ನ ಯಾವಾಗ ಎಷ್ಟು ಅಂದ್ರೆ 50-55 ದಿನಗಳಲ್ಲಿ ನಾವು ಸಂದಿಗ್ಧ ಅಂತ ಅಂದ್ರೆ ನೀರನ್ನ ಕೊಡಬೇಕಾಗ್ತದೆ. ಅದೇ ರೀತಿ ತೆನೆ ಬರುವಾಗ ಅಂದ್ರೆ 65-70 ದಿನಗಳಲ್ಲಿ ನಾವು ನೀರನ್ನ ಕೊಡಲೇಬೇಕಾಗ್ತದೆ. ಕಾಳು ಕಟ್ಟುವಾಗ ಅಂದ್ರೆ 80-90 ದಿನಗಳಲ್ಲಿ ನಾವು ನೀರನ್ನ ಕೊಡಬೇಕು. ಅದನ್ನ ಈ ಮೂರನ್ನ ನಾವು ಸಂದಿಗ್ಧ ಹಂತಗಳು ಅಂತ ನಾವು ಹೇಳಬಹುದು, ಯಾಕಂದ್ರೆ ಬಹಳ ಮುಖ್ಯವಾದಂಥದ್ದು. ಅದೇ ರೀತಿ ಇನ್ನು ಸೂರ್ಯಕಾಂತಿನೂ ನೀವು ಕೇಳಿದ್ರೆ ಅದು ಅಷ್ಟೇ, ಮೊಗ್ಗು ಬರುವಾಗ ಯಾವುದು 25-30 ದಿನಗಳಲ್ಲಿ ನಾವು ನೀರನ್ನ ಕೊಡಬೇಕಾಗ್ತದೆ. ಹೂವಾಡುವಾಗ 45-50 ದಿನಗಳಲ್ಲಿ ನಾವು ನೀರನ್ನ ಅದಕ್ಕೆ ಕೊಡಬೇಕಾಗ್ತದೆ. ಕಾಳು ಕಟ್ಟುವಾಗ 60-70 ದಿನಗಳಲ್ಲಿ ನಾವು ನೀರನ್ನ ಒದಗಿಸಬೇಕಾಗ್ತದೆ. ಇದೇ ರೀತಿಯಾಗಿ ಈ ಒಂದು ಶೇಂಗಾದಲ್ಲಿ ಅಷ್ಟೇ, ಹೂವಾಡೋದು 30-35 ದಿನಗಳಲ್ಲಿ ನಾವು ನೀರನ್ನ ಕೊಟ್ರೆ, ಶೇಂಗಾ ಅಂದ್ರೆ ಬಾರಂಗಿ ಬಿಡುವಾಗ 50-60 ದಿನಗಳಲ್ಲಿ ನೀರನ್ನ ನಾವು ಒದಗಿಸಬೇಕು. ಯಾಕಂದ್ರೆ ಆ ಒಂದು ಕಾಯಿ ಬಿಡೋದಕ್ಕೆ ಅದು ಪ್ರಾರಂಭ ಆಗ್ತಾ ಇರ್ತದೆ, ಕಾಯಿ ಬಲಿಯುವ ಸಮಯ. ಯಾಕಂದ್ರೆ ಆ ಈಳೆ ಬಂದಿರುತ್ತಲ್ಲ ಕೆಳಭಾಗದಲ್ಲಿ, ಅದರಲ್ಲಿ ಏನಾಗಿದೆ ಕಾಯಿ ಬಿಡುವ 70-80 ದಿನಗಳಲ್ಲಿ ನಾವು ಏನ್ ಮಾಡ್ಬೇಕು ನೀರನ್ನ ಕೊಡಬೇಕಾಗ್ತದೆ. ಇನ್ನು ಅದೇ ರೀತಿ ತೊಗರಿ ಬೆಳೆ ಆಗಿರ್ಬೋದು, ಉದ್ದು ಬೆಳೆ ಆಗಿರ್ಬೋದು, ಅಲಸಂದಿ ಆಗಿರ್ಬೋದು, ಇವುಗಳಲ್ಲಿ ಸಹ ಯಾವತ್ತೂ ಅಷ್ಟೇ ನಾವು ಹೂವಾಡುವಾಗ ಆಗಿರ್ಬೋದು, ಕಾಳು ಕಟ್ಟುವಾಗ ಮತ್ತು ಬಹಳ ಮುಖ್ಯವಾಗಿ ಕಾಳು ಬಲಿಯುವಾಗ ಸಹ ಹಂತಗಳನ್ನು ಸಂದಿಗ್ಧ ಹಂತಗಳಲ್ಲಿ ನಾವು ಈ ಬೆಳೆಗಳಿಗೆ ನೀರನ್ನು ಒದಗಿಸಬೇಕಾಗ್ತದೆ. ಅದೇ ರೀತಿ ಇನ್ನು ಭತ್ತವನ್ನು ತಕೊಂಡಾಗ ಈ ಒಂದು ಭತ್ತದ ತೆಂಡೆ ಒಡೆಯುವ ಹಂತ ಬಹಳ ಮುಖ್ಯ, ಗರ್ಭಾಂಕುರ ಹಂತದಲ್ಲಿ ನೀರನ್ನು ಒದಗಿಸಬೇಕಾಗ್ತದೆ, ಹೂವಾಡುವ ಹಂತದಲ್ಲಿ ನೀರನ್ನು ಒದಗಿಸಬೇಕಾಗ್ತದೆ, ಕಾಳು ಕಟ್ಟುವ ಹಂತದಲ್ಲಿ ನೀರನ್ನು ಒದಗಿಸಬೇಕಾಗ್ತದೆ. ಆದ್ದರಿಂದ ಈ ಭತ್ತ ನಾವು ನೋಡಿದಾಗ ಈ ಭತ್ತದಲ್ಲಿ ಯಾವಾಗಲೂ ನೀರನ್ನ ನಾವು ನಿಲ್ಲಿಸಬೇಕು ಅಂದಿದ್ದೆ ಹೇಳ್ತಾರೆ. ಆದ್ರೆ ಈಗ ನಾವು ವೈಜ್ಞಾನಿಕವಾಗಿ ಹೇಳಬೇಕಾದ್ರೆ ಅದಕ್ಕೆ ಹಂತಗಳಿವೆಯಲ್ಲ, ಸಂದಿದ್ಧ ಹಂತಗಳಲ್ಲಿ ನೀರನ್ನು ಕೊಟ್ರೆ ಇಳುವರಿ ನಮಗೆ ಚೆನ್ನಾಗಿ ಬರ್ತದೆ ಅಲ್ಲಿ. ಯಾಕಂದ್ರೆ ಯಾವತ್ತು ನೀರು ಜಾಸ್ತಿ ನಿಲ್ಲಿಸುವಂತ ಅವಶ್ಯಕತೆ ಏನೋ ಇರುವುದಿಲ್ಲ. ಆದ್ದರಿಂದ ಈ ಸಂದಿಗ್ಧ ಹಂತಗಳನ್ನು ಗಮನಿಸಿ ನೀರನ್ನು ಕೊಟ್ರೆ ನಮ್ಗೆ ಯಾವುದೇ ರೀತಿಯಾದಂತ ತೊಂದರೆ ಆಗುವುದಿಲ್ಲ. ಇನ್ನು ಈ ಹೆಕ್ಟೇರ್ಗಳಲ್ಲಿ ಅಂತ ಕೇಳಿದ್ರೆ ಹಾಗೆ ಈ ಮೆಕ್ಕೆಜೋಳ ಆಗಿರ್ಬೋದು, ಶೇಂಗಾ ಆಗಿರ್ಬೋದು, ಭತ್ತ ಆಗಿರ್ಬೋದು, ತೊಗರಿ ಆಗಿರ್ಬೋದು, ಉದ್ದು ಆಗಿರ್ಬೋದು, ಇವುಗಳಲ್ಲಿ ನಾವು ಈ ನೀರು ಅಂದರೆ ಈ ಮೆಕ್ಕೆಜೋಳ 50-60 ಸೆಂಟಿಮೀಟರ್ ನೀರಿನ ಅವಶ್ಯಕತೆ ಇರುತ್ತದೆ. ಯಾವುದರಲ್ಲಿ? ನಾವು ಮೆಕ್ಕೆಜೋಳಲ್ಲಿ. ಇನ್ನು ಭತ್ತವನ್ನು ತಕೊಂಡಾಗ 100-120 ಸೆಂಟಿಮೀಟರ್ ಅಂದ್ರೆ ನಾವು ಹೇಳ್ತಾ ಇರೋದು ಇದು ಹೆಕ್ಟೇರ್ಗೆ, 2.5 ಎಕರೆಗೆ ನಾನು ಹೇಳ್ತಾ ಇದ್ದೀನಿ, ಅದಕ್ಕೆ ಬೇಕಾಗ್ತದೆ. ತೊಗರಿಯಲ್ಲಿ ಸಹ 50-60 ಸೆಂಟಿಮೀಟರ್ ಹೆಕ್ಟೇರ್ಗೆ ನೀರಿನ ಅವಶ್ಯಕತೆ ಇರ್ತದೆ. ಉದ್ದು ಅಲಸಂದಿಯಲ್ಲಿ 30-40 ಸೆಂಟಿಮೀಟರ್ ನೀರು ಬೇಕಾಗ್ತದೆ. ಸೂರ್ಯಕಾಂತಲ್ಲಿ ಸಹ 40-50 ಸೆಂಟಿಮೀಟರ್ ನಮಗೆ ನೀರಿನ ಅವಶ್ಯಕತೆ ಇರ್ತದೆ, ಅಷ್ಟು ನಮಗೆ ಬೇಕಾಗ್ತದೆ. ನೀರನ್ನು ನಾವು ಮಿತವಾಗಿ ಬಳಸಬೇಕಾದ ಕ್ರಮಗಳನ್ನು ಸಹ ನಾವು ಇವುಗಳಲ್ಲಿ ತಿಳ್ಕೋಬೇಕಾಗ್ತದೆ. ಕಾಲುವೆಗಳನ್ನು ಸರಿಯಾಗಿ ದುರಸ್ತಿಯಲ್ಲಿಟ್ಟುಕೊಳ್ಳುವುದು ಬಹಳ ಮುಖ್ಯವಾಗಿರ್ತದೆ. ಕಾಲುವೆಗಳನ್ನು ಇಟ್ಟಿಗೆ, ಕಲ್ಲು ಅಥವಾ ಸಿಮೆಂಟ್ಗಳಿಂದ ತಯಾರಿಸೋದು ಬಹಳ ಒಳ್ಳೆಯದು. ಎಲ್ಲಿ ಸಾಧ್ಯತೆ ಇದೆಯೋ ಅಂತಹ ಪ್ರದೇಶದಲ್ಲಿ ಒದಕಿಯನ್ನ ಬಳಕೆ ಮಾಡುವುದು ಸೂಕ್ತ. ಭೂಮಿಯ ಸಮತಟ್ಟತೆಯನ್ನು ಸರಿಯಾಗಿ ಇಟ್ಟುಕೊಳ್ಳುವುದು ಬಹಳ ಮುಖ್ಯವಾಗಿರ್ತದೆ. ಕಾಲುವೆಗಳಲ್ಲಿ ಸಿಮೆಂಟ್ ಅಥವಾ ಕಬ್ಬಿಣದ ದ್ವಾರಗಳ ಅಳವಡಿಕೆ ಮಾಡುವುದು ಅತ್ಯುತ್ತಮವಾಗಿರ್ತದೆ. ಇವುಗಳಲ್ಲಿ ಈ ಕ್ರಮಗಳನ್ನ ನಾವು ನೀರನ್ನು ಮಿತವಾಗಿ ಬಳಸಬೇಕಾದ ಕ್ರಮಗಳನ್ನು ನಾವು ಇವುಗಳನ್ನ ಅನುಸರಿಸ್ಕೋಬೇಕಾಗ್ತದೆ. ಆದ್ರಿಂದ ರೈತ ಬಾಂಧವರಿಗೆ ಈ ಒಂದು ನೀರು ಬಹಳ ಮುಖ್ಯವಾಗಿರ್ತದೆ. ಇವತ್ತು ನಮಗೆ ಮಣ್ಣು ಯಾವ ರೀತಿ ಮುಖ್ಯನೋ ಅದೇ ರೀತಿ ನೀರನ್ನು ಸಹ ಮುಖ್ಯ ಆಗಿರ್ತದೆ. ಯಾಕಂದ್ರೆ ಒಂದು ಭಾಗದಲ್ಲಿ ನಾವು ನೀರನ್ನ ಮಿತವಾಗಿ ಬಳಸ್ಕೋಬೇಕು, ಅದಕ್ಕೆ ಇವತ್ತು ಒಂದೊಂದು ಅನಿಗೂ ಬೆಲೆ ಕಟ್ಟುವಂತಹ ಎಲ್ಲರಿಗೂ ಅವಶ್ಯಕತೆ ಇದೆ. ಯಾಕಂದ್ರೆ ಈ ಉದಾಹರಣೆಗೆ ನಾವು ಬೇರೆ ದೇಶಕ್ಕೆ ಹೋಲಿಸಿದಾಗ, ಇಸ್ರೇಲ್ ದೇಶನ ಹೋಲಿಸಿದಾಗ ಒಂದೊಂದು ಅನಿಗೂ ಅಲ್ಲಿ ಬೆಲೆ ಕಟ್ತಾರೆ. ಅದೇ ರೀತಿ ನಾವು ಸಹ ಅದ್ರ ಬಗ್ಗೆ ಗಮನವನ್ನ ಹರಿಸಲೇಬೇಕಾಗ್ತದೆ. ನೀರನ್ನ ಮಿತವಾಗಿ ಬಳಸಿ ನಮ್ಮ ಭೂಮಿಯ ಒಂದು ಫಲವತ್ತತೆಯನ್ನ ಚೆನ್ನಾಗಿ ಕಾಪಾಡ್ಕೋಬೇಕಾಗ್ತದೆ. ಆರೋಗ್ಯವಾದಂತಹ ಮಣ್ಣನ್ನು ನಾವು ಕಾಪಾಡ್ಕೋಬೇಕಾದ್ರೆ, ನೀರನ್ನ ಮಿತವಾಗಿ ಬಳಸಿದ್ರೆ ನಾವು ಯಾವಾಗಲೂ ಆರೋಗ್ಯವಾಗಿ ಇರ್ತೀವಿ ಇಲ್ಲಿ. ಯಾಕಂದ್ರೆ ಯಾವುದೇ ರೀತಿಯಾದಂತಹ ತೊಂದರೆ ಸಹ ನಮ್ಮ ರೈತ ಬಾಂಧವರಿಗೂ ಆಗೋದಿಲ್ಲ. ಅದನ್ನ ನಾನು ಹೇಳಲು ಇಲ್ಲಿ ಇಷ್ಟಪಡ್ತೇನೆ. ಅಂದ್ರೆ ನೀರಿನ ಒಂದು ಪ್ರಾಮುಖ್ಯತೆ ಎಷ್ಟು ಅಂತ ತಾವು ತಿಳಿಸ್ಕೊಟ್ರೆ, ಬೆಳೆ ಬೆಳಿಲಿಕ್ಕೆ ಭೂಮಿ ಅಂದ್ರೆ ಮಣ್ಣು ಎಷ್ಟು ಮುಖ್ಯನೋ ನೀರು ಅಷ್ಟೇ ಮುಖ್ಯ ಅನ್ನೋದ್ರ ಬಗ್ಗೆ ತಾವು ಬಹಳ ವಿವರವಾಗಿ ತಿಳಿಸ್ಕೊಟ್ರೆ. ಆಮೇಲೆ ನಾವು ನೀರನ್ನು ಅಳಿಬೇಕಾದ್ರೆ ಅದು ಗೊತ್ತಿರಲ್ಲ ಯಾವ ರೀತಿ ಅಳತೆ ಮಾಡ್ಬೇಕು ಅನ್ನೋದು, ಅದ್ರ ಬಗ್ಗೆ ನಮ್ಮ ರೈತರಿಗೆ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ರೆ ಅಂದ್ರೆ ಇಳುವರಿ ಪಡಿಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸಿದ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ. ನೀರು ನಿರ್ವಹಣೆ ಹಾಗೂ ವಿವಿಧ ಬೆಳೆಗಳಲ್ಲಿ ನೀರಿನ ಬೇಡಿಕೆ ಕುರಿತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಕತ್ತಲಗೆರೆಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದಲ್ಲಿ ಕೃಷಿ ಡಿಪ್ಲೊಮೋ ಕಾಲೇಜ್ ಪ್ರಾಂಶುಪಾಲರಾದ ಡಾ ಬಿಎಂ ಆನಂದ್ ಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಬಿ ಸಿದ್ದಣ್ಣ. ಕರೋನಾ ವೈರಸ್ ಕೆ ಖತರೆ ಸೆ ಬಚತೆ ಹುವೆ ಫಸಲ್ ಕಿ ಕಟಾಯಿ ಬಿಕ್ರಿ ಖರೀದ್ ನೈ ಫಸಲ್ ಕಿ ಜುತಾಯಿ ಔರ್ ಬುವಾಯಿ ಸುರಕ್ಷಿತ ಹೋ ಸಕ್ತಿ ಹೈ ಅಗರ್ ಹಮ್ ಲಗಾತಾರ್ ಹಾಥೋ ಕೋ ಸಾಬುನ್ ಔರ್ ಸಾಫ್ ಪಾನಿ ಸೆ ನಿಯಮಿತ ಅಂತರಾಲ್ ಪರ್ ಧೋತೆ ರಹೆ ನಾಕ್ ಮುಹ್ ಕೋ ಮಾಸ್ಕ್ ಗಮ್ಛೆ ಯಾ ಕಪಡೆ ಸೆ ಢಕ್ ಕರ್ ರಖೆ ಆಂಖ್ ಕಾನ್ ನಾಕ್ ಮುಹ್ ನಾ ಛುವೆ ಆಪಸ್ ಮೇ ದೋ ಗಜ್ ಕಿ ದೂರಿ ಬನಾಯೆ ರಖೆ मास्क और दो गज की दूरी के मंत्र को अभी हमें छोड़ना नहीं है. फसलों की बुवाई एवं कटाई करते समय आपस में कम से कम दो गज की दूरी बनाए रखें. फसल की कटाई करने के बाद छोटे छोटे ढेरों में इकट्ठा करें. कृषि के औजारों की समय समय पर सफाई करें. एक दूसरे के साथ औजारों की अदला बदली न करें. श्रमिकों के शौचालयों और हाथ धोने की जगह की ठीक से सफाई जरूरी है. बुआई कटाई एवं मड़ाई के दौरान इस बात का ध्यान रखें कि इन स्थानों के आसपास कोई थूके नहीं. कंबाइन हार्वेस्टर थ्रेशर जुताई और बुआई की मशीनों को इस्तेमाल से पहले साफ करें. मशीनों के इस्तेमाल से पहले और इस्तेमाल के बाद हाथ साबुन से साफ करें. वाहनों बोरियों थैलियों और पैकिंग के दूसरे सामान की साफ सफाई पर भी खास ध्यान दें. खरीद केंद्र पर आने से पहले किसानों एवं श्रमिकों की जांच. खरीद केंद्रों पर भीड़ न लगाएं एवं किसानों को बारी बारी से बुलाएं. गोदामों पर खरीदी हुई फसल को लेने में शीघ्रता करें ताकि किसानों एवं श्रमिकों को रुकना ना पड़े. कोरोना के खतरे से बचाव और अधिक जानकारी के लिए आरोग्य सेतु ऐप डाउनलोड करें। देश में खाद्य सुरक्षा के ये सिपाही भोजन की निरंतर उपलब्धता को सुनिश्चित करते हैं। किसान स्वस्थ रहें तभी हम कोरोना वायरस से जीत पाएंगे, आगे बढ़ पाएंगे। किसान सबल, देश प्रबल। ಕೃಷಿ ಬದುಕಿನ ಅನುಭವಗಳ ಕುರಿತು ಹರಪನಹಳ್ಳಿ ತಾಲೂಕು ಸತ್ತೂರು ಗ್ರಾಮದ ರೈತ ಮಹಿಳೆ ಶ್ರೀಮತಿ ನೀಲಮ್ಮ ಅವರೊಂದಿಗಿನ ಸಂದರ್ಶನ ಕೇಳೋಣ. ಆತ್ಮೀಯ ಕೃಷಿಕ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಹರಪನಹಳ್ಳಿ ತಾಲೂಕಿನ ಸತ್ತೂರು ಗ್ರಾಮದ ರೈತ ಮಹಿಳೆಯರಾದಂತಹ ನೀಲಮ್ಮ ಅವರ ತಮ್ಮ ಜೊತೆ ಇದ್ದಾರೆ. ಬನ್ನಿ, ಅವರ ಒಂದು ಕೃಷಿ ಬದುಕಿನ ಅನುಭವ ಯಾವ ರೀತಿ ಇದೆ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ನೀಲಮ್ಮ ಅವರೇ. ನಮಸ್ಕಾರ ಸರ್. ನೀಲಮ್ಮ ಅವರೇ, ನಿಮ್ಮ ಒಂದು ಬಾಲ್ಯ ಜೀವನ ಹೇಗೆ ಕಳೆದಿರ? ಬಾಲ್ಯ ಜೀವನ ಅಂದ್ರೆ ಒಟ್ಟಾರೆ ಕೃಷಿ ಜೊತೆಗೆ ಕಷ್ಟ, ಓದು ಬರ ಎಲ್ಲ ತರನು ಒಟ್ಟಾರೆ ಒಂದು ಜೀವನದಲ್ಲಿ ಏನೇನು ಅನುಭವಗಳು ಇರುತ್ತೋ ಅವನ್ನೆಲ್ಲ ನಾವು ಕಂಡ್ಕೊಂಡ. ನೀವೇನು ವಿದ್ಯಾಭ್ಯಾಸ ಮಾಡಿದ್ರ ನೀಲಮ್ಮ ಅವರೇ? ಸರ್, ನಮ್ದು BA/BEd ಆಫ್ನಲ್ ಕನ್ನಡ ನಮ್ದು ಮೇಜರ್ ಸಬ್ಜೆಕ್ಟ್. ಈಗ ಅಷ್ಟೊಂದು ಓದ್ಕೊಂಡಿದ್ದಂತವ್ರು ನಿಮ್ಗೆ ಎಲ್ಲೇ ಒಂದ್ ಕಡೆ ಕೆಲ್ಸಕ್ಕೆ ಹೋಗ್ಬೇಕಂತ ಅನ್ಸ್ತಿಲ್ವಾ? ಸರ್, ನಮಗ ನಾವು ಸಣ್ಣರತನ ಓದ್ಕಂತ ಚೆನ್ನಾಗೆ ಇದ್ವಿ ಸರ್. ನಮ್ಮಪ್ಪ BA/BEd ಸೀಟ್ ಸಿಗೋ ಮುಂದ ಹೇಳಿದ್ರು, ಈಗ ಗೌರ್ಮೆಂಟ್ ಸೀಟ್ ಸಿಕ್ಕತ್ತಪ್ಪಜಿ ನಾವು ಒಕ್ಕನೆ ಅಂದ. ನಮ್ಮ ಅಪ್ಪಾಜಿ ಏನಂದ್ರು, ನಾಳೆ ನೀವು BA/BEd ಮಾಡ್ಕೊಂತೀರಾ, ಮಾಡ್ಕೊಂಡ ಮೇಲೆ ನಮ್ಗೆ ಆತರ ಪೋಸ್ಟ್ ಇರೋಂತ ಹುಡುಗನ ಬೇಕು ಅಂದ್ರ, ಈಗ ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ನಮ್ ಕೈಲಿ ಆತರ ಒಬ್ಬ ಹುಡುಗನ ಹುಡುಗ ಕೊಡಕ್ ಆಗದೆ ಇರ್ಬೋದು ಅಂದ್ರ, ಅದಕ್ ನಾವೇನ್ ಹೇಳಿದ್ವಿ ಸರ್, ಗೌರ್ಮೆಂಟ್ ಸೀಟ್ ಸಿಕ್ಕತ್ತಪ್ಪಜಿ ನಾವು ಓದ್ಕೊಂಡ್ ಬರ್ತಾವಿ, ಓದ್ಕೊಂಡ್ ಬಂದ ಮೇಲೆ ನೀವು ಯಾರಿಗೆ ಕೊಟ್ರು ಎಂತರಿಗೆ ಕೊಟ್ರು ನಾವು ಲೈಫ್ ಲೀಡ್ ಮಾಡ್ತವಿ ಅಂತ ಹೇಳಿದ್ವಿ ಸರ್. ಹಂಗಾಗಿ ಅವ್ರು ಕೊಟ್ಟಂತಲ್ಲಿ ನಾವು ಮದುವೆ ಆದ್ವಿ. ಆಮೇಲೆ ನಮ್ ಕಷ್ಟ ಸುಖದಲ್ಲಿ ನಮ್ಮ ಅಪ್ಪಾಜಿಯರು ತುಂಬಾ ಸಹಕಾರಿಯಾಗಿ ಭಾಗಿಯಾಗ್ಯಾರ ಸರ್. ಈಗಾದ್ರೂ ನಮ್ ಲೈಫ್ ಚೆನ್ನಾಗೈತೆ. ನೀವು ವಿದ್ಯಾಭ್ಯಾಸ ಮಾಡ್ಬೇಕಾದ್ರೆ ಕೃಷಿ ಬದುಕೆಲ್ಲ ಗೊತ್ತಿತ್ತ ನಿಮಗೆ? ನಮ್ ತಾಯಿಯವರು ಕೃಷಿಗೆ ಹೋಗ್ತಾ ಇದ್ರು ಸರ್, ನಮ್ ಸಣ್ಣರತನೆ ಅದ್ರ ಬಗ್ಗೆ ನಮ್ಗೆ ಅನುಭವ ಇತ್ತು. ನಮ್ಮನ್ನ ಅವರೆಲ್ಲ ಕೃಷಿಯಲ್ಲಿ ತೊಡಗಿಸ್ಕೊಳ್ತಾ ಇದ್ರು. ನಮ್ ಕೈಲಿ ಒಂದು ವಾರದಲ್ಲಿ ಭಾನುವಾರ ಶನಿವಾರ ಬಂದಾಗೆಲ್ಲ ನಮ್ಗೆ ಅನುಭವ ಆಯ್ತು ಸರ್, ಅಲ್ಲೆಲ್ಲ ಕೆಲಸ ಮಾಡ್ಕೊಂತ ಹೋಗ್ತಾ ಇದ್ದೆ ಸರ್. ಈಗ ಮದುವೆ ಆದ್ಮೇಲೆ ನೀವು ಗಂಡ ಮನೆ ಬಂದ್ಮೇಲೆ ಅಂದ್ರೆ ಇಲ್ಲಿ ಎಷ್ಟೆಕರೆ ಜಮೀನು ಇತ್ತು, ಯಾವ ರೀತಿ ಆದಂತ ಕೃಷಿ ಮಾಡ್ತಾ ಇದ್ರೆ? ಈಗಾದ್ರೂ ನಮ್ದು 8 acres ಹೊಲ ಇರೋದು, ಅದ್ರಲ್ಲಿ ನಮ್ ಗಂಡನ ಅಣ್ಣ ತಮ್ಮಗಳು ಇಬ್ಬಳರು ಸರ್. ಹಂಗಾಗಿ ಅವರೆಲ್ಲ ಇಲ್ಲಿ ಮೆಕ್ಕೆಜೋಳ ಭತ್ತ ನಮ್ಮಲ್ಲಿ ಇಲ್ಲ, ಆದ್ರೆ ಇಲ್ಲಿ ಬೆಳೀತಾ ಇದ್ರಲ್ ಸರ್. ಹಾಗಾಗಿ ನಾವು ನಾಟಿ ಮಾಡಕ್ಕೇನು ಒಪ್ತಿದ್ದಿಲ್ಲ, ಕಳೆ ತೆಗೆಯೋದು. ಆಮೇಲೆ ಕೊಯ್ ಕೊರೆ ಸುಗ್ಗಿಯಲ್ಲಿ ಕಟಾವುಗಿ ಬಂದ್ಮೇಲೆ ಏನಾದ್ರೂ ಸ್ವಲ್ಪ ಅಲ್ಪ ಸ್ವಲ್ಪ ಮೇರೆಯಲ್ಲಿ ಹುಲ್ ಕೀಳೋದು ಅಂತ ಕೆಲ್ಸಕ್ಕೆಲ್ಲ ನಾವು ಹೋಗ್ತಿದ್ವಿ ಸರ್. ಇಲ್ಲಿ ಬಂದ ಮೇಲೆ ಎಲ್ಲ ಕಲ್ತ್ಕೊಂಡ್ರೆ ಸರ್. ಈಗ 8 acres ಜಮೀನ್ ಐತೆ ಅಂತ ಹೇಳಿದ್ರಲ್ಲ, ಇಲ್ಲಿ ಅಂದ್ರೆ ಯಾವ ಯಾವ ಬೆಳೆಗಳನ್ನ ಹೆಚ್ಚಾಗಿ ಬೆಳೆಯೋದು? ನಾವು ಮೆಕ್ಕೆಜೋಳ ಬೆಳಿತೇವೆ ಸರ್, ಅದರಲ್ಲಿ ಮಿಶ್ರ ಬೆಳೆಯಾಗಿ ನಾವು ತೊಗರಿಯನ್ನ ಬೆಳಿತೇವೆ. ಆಮೇಲೆ ನಂತರ ಬೇಸಿಗೆಯಲ್ಲಿ ಅಲಸಂದಿ, ಅವರೆ ಈ ತರ ಎಲ್ಲ ಬೆಳಿತೇವೆ ಸರ್. ನೀರ್ ಜಾಸ್ತಿ ಇತ್ತಂದ್ರೆ ಜಾಸ್ತಿ ಹೊಲ ಬೆಳಿತೇವೆ ಸರ್, ಇಲ್ಲಾಂದ್ರೆ ಹಾಫ್ ಅಂದ್ರೆ 1.5-2 acres ನಾವು ಮಾಡ್ತಕ್ಕಂಥ. ಅಂದ್ರೆ ನೀರಾವರಿನೂ ಮಾಡಿದ್ರ ನೀವು? ಸರ್, ನಮ್ದು ನೀರಾವರಿ ಇದೆ ಸರ್. ಭತ್ತದಲ್ಲಿ ನೀರಿಲ್ಲ ಅಂತಂದ್ರೆ ಅದನ್ನ ಭತ್ತ ಹಚ್ಚೋದ್ ಬಿಡ್ತೇವೆ ಬೇಸಿಗೆಯಲ್ಲಿ. ಮಳೆಗಾಲದಲ್ಲಿ ಆದ್ರೆ ಕಡಿಮೆ ಮಳೆ ಆಯ್ತು ಅಂತಂದ್ರೆ ರಾಗಿ ಬಿತ್ಕಂತೇವೆ ಸರ್. ಚೆನ್ನಾಗಿ ಮಳೆಯಾಗಿ ಬೋರ್ ಚೆನ್ನಾಗಿ ನಮ್ಗ ಒಗಿತು ಅಂತಂದ್ರ ನಾವು ಭತ್ತ ಹಚ್ತೇವೆ ಸರ್. ಆಮೇಲೆ ಇದಕ್ಕ ಮೆಕ್ಕೆಜೋಳ ಮಾತ್ರ ನಾವು ಕಮ್ಮಿ ಅಂದ್ರೆ 1.5-2 acres ಹಾಕ್ಯಂತ ಸರ್. ಅದರಲ್ಲಿ ಮಿಶ್ರ ಬೆಳೆಯಾಗಿ ತೊಗರಿ ಬೆಳಿತೇವೆ ಸರ್. ಈಗ ನೀರಾವರಿ ಅಂತಂದ್ರೆ ಚಾನಲ್ ನೀರನ್ನು ಇದೆ, ಮತ್ತೆ ನೀವು ಕೊಳವೆ ಬಾವಿನೂ ಹಾಕ್ಸಿದ್ರ? ಇಲ್ಲ ಸರ್, ಚಾನಲ್ ನೀರ್ ನಮ್ಗೆ ಬರಲ್ಲ. ಚಾನಲ್ ನಮ್ಮ ಹೊಲದಲ್ಲೇ ಹೋದ್ರು ಕೂಡ ಕೆಳಗೆ ಇರುವಂತ ಹೊಲಗಳಿಗೆ ಹಾಯ್ತದೆ ಸರ್, ನಮ್ದು ಮೇಲೆ ಆಗುತ್ತೆ. ಹಾಗಾಗಿ ನಮ್ಮ ಹೊಲದಲ್ಲೇ ಹೋದ್ರು ನಮ್ಮ ನೀರು ಅವೈಲಬಲ್ ಇಲ್ಲ. ಒಟ್ಟಾರೆ ನಮ್ಗ ನಮ್ ಬೋರ್ ನೀರ್ ನಮ್ ಸಫಿಸಿಯಂಟ್ ಹಾಕತ್ ಸರ್. ಮಳೆಗಾಲದಲ್ಲಿ ಮಳೆ ತೂಗ್ತಾ ಇರ್ತದಲ್ಲ, ಬೇಸಿಗೆಯಲ್ಲಿ ಕಡಿಮೆ ಆದ್ರೂ ಮಳೆಗಾಲದಲ್ಲಿ ಏನು ನಮ್ಗೆ ಹಾಕತ್ ಸರ್. ನೀಲಮ್ಮ ಅವರೇ, ಈಗ ಒಂದ್ ಮಾತು ಹೇಳಿದ್ರ, ನಾವು ಸಾಕಷ್ಟು ಮೆಕ್ಕೆಜೋಳ ಬೆಳಿತಾ ಇದ್ವಿ, ಅದರಲ್ಲಿ ಮಿಶ್ರ ಬೆಳೆಯಾಗಿ ತೊಗರಿ ಬೆಳಿತಾ ಇದ್ವಿ ಅಂತ ಹೇಳಿದ್ರ, ಯಾಕನಸ್ತು ನಿಮಗೆ ಮಿಶ್ರ ಬೆಳೆಯಾಗಿ ಈ ಒಂದು ಅಕ್ರಿ ಕಾಳುಗಳನ್ನ ಬೆಳಿಬೇಕಂತ? ಸರ್, ಒಂದು ನಾವು ಬೇಳೆಯನ್ನ ಕೊಳ್ಳದೆ ಇರುವಂತದ್ದು, ಇನ್ನೊಂದು ಸಣ್ಣ ಸಣ್ಣ ಕರುಗಳಿಗೆಲ್ಲ ಒಂದು ಒಳ್ಳೆ ಶಕ್ತಿ ಬರುವಂತ ಆಹಾರ ಅಂತ ಅನ್ನುವಂಥದ್ ಸರ್. ಆಮೇಲೆ ಈಗ ಕಟಿಗೆಗಾಗಿ ನಾವು ಬೇರೆ ಕಡೆಗೆ ಹೋಗೋ ಅವಶ್ಯಕತೆ ಇರಲ್ಲ, ಸ್ವಲ್ಪ ಪುಳ್ಳಿ ಈ ತರ ಎಲ್ಲಕ್ಕೂ ನಮ್ಗೆ ಅನುಕೂಲ ಆಗುತ್ತೆ ಅಂತ ಬೆಳಿತೇವೆ. ಆಮೇಲೆ ಬೆಳೆಯಲ್ಲಿ ಮಿಶ್ರ ಬೆಳೆ ಇತ್ತು ಅಂತಂದ್ರೆ ಅದ್ರದ ಸೊಪ್ಪೆಲ್ಲ ಉದುರ್ಕೆಂಡು ಅದು ಸಾವಯವ ಗೊಬ್ಬರ ಆಗಕ್ಕೆ ಸಹಕಾರಿ ಆಗುತ್ತೆ. ಮುಂಗಾರು ಏನಾದ್ರೂ ನಮ್ಗೆ ಕೈ ಕೊಟ್ರೆ ಬೆಳೆ ವಿಫಲ ಆತಂದ್ರೆ ಮೆಕ್ಕೆಜೋಳ ಸುಲಂಗಿ ಬಂದಂತ ಸಂದರ್ಭದಲ್ಲಿ ಮಳೆ ಹೋದ್ರೆ ಸರ್, ನಾವು 1-2 ಆ ಒಂದು ತೊಗರಿ ಕಟ್ಟಿದ್ವಿ ಅಂತಂದ್ರೆ ಅದು ಚೆನ್ನಾಗಿ ಬರುತ್ತೆ. ಈ ಒಂದು ಹಣವನ್ನ ಅದ್ರಲ್ಲಿ ನಾವು ಮೇಂಟೈನ್ ಮಾಡಬಹುದು ತೊಗರಿಯಲ್ಲಿ ಅಂತ. ಈಗ ಒಂದ್ ಬೆಳೆ ಫೇಲ್ ಆದ್ರೆ ಇನ್ನೊಂದ್ ಬೆಳೆಯಲ್ಲಿ ತಗೊಳ್ಬಹುದು? ಸರ್, ಒಂದ್ ಬೆಳೆ ಏನಾದ್ರು ಫೇಲ್ ಆತಂದ್ರೆ ನಾವ್ ಇನ್ನೊಂದ್ ಬೆಳೆಯಲ್ಲಿ ತಗೋಬಹುದು ಅಂತ. ಈಗ ಅಕ್ಕಡಿ ಬೆಳೆ ಅಂತಂದ್ರೆ ತೊಗರಿ ಅಷ್ಟೇ ಹಾಕ್ತೀರಾ, ಅವರೇನು ಬೆಳಿತೀರಾ? ಅಕ್ಕಡೆ ಬೆಳೆ ಅಂತಂದ್ರೆ ಸರ್ ಅವ್ರೆ ಅಂತಂದ್ರೆ ಅದು ಬರೋದು ಲೇಟ್ ಆಗುತ್ತೆ ಸರ್. ಆಮೇಲೆ ಈಗ ಹುಲ್ಲು ಜಾಸ್ತಿ ಆಯ್ತು ಅಂತಂದ್ರೆ ಅದರಲ್ಲಿ ಹಾವು ಮಕ್ಕಂಡ್ರು ಕಾಣಲ್ಲ, ಒಂಥರ ಏನೋ ಭಯ. ಹಂಗಾಗಿ ನಾವು ತೊಗರಿನ ಸ್ವಲ್ಪ ಜಾಸ್ತಿ ಬೆಳೆದ ಅಂದ್ರೆ. ಈಗ ತೊಗರಿ ಅಂತಂದ್ರೆ ಆ ಕಡೆ ಅಂತಂದ್ರೆ ಎಷ್ಟು ಸಾಲಿಗೊಂದು ಬಿತ್ತನೆ ಮಾಡ್ತೀರ ಸರ್? 8 ಸಾಲು ಮೆಕ್ಕೆಜೋಳ ಇದ್ರೆ ನೆಕ್ಸ್ಟ್ 9ನೇ ಸಾಲು ತಗ್ರಿ ಸರ್, ಆ ತರ ನಾವು ಹೊಲಕ್ಕೆಲ್ಲ ಹಾಕ್ತೇವೆ ಸರ್. ಈಗೆಲ್ಲ ನೀವು ಅಕ್ಕಡಿ ಕಾಳು ತೊಗರಿ ಬಿತ್ತನೆ ಮಾಡ್ತಿರಲ್ಲ, ಏನ್ ಮನೆ ಬೀಜ ಬಿತ್ತನೆ ಮಾಡ್ತಾರೆ? ನಾವು ಮಾರ್ಕೆಟ್ ನಿಂದ ತಂದು ಬಿತ್ತನೆ ಮಾಡ್ತೀರ ಸರ್? ನಾವು ಮನೆ ಬೀಜ ಎಂತಾರಲ್ಲ, ಮಾರ್ಕೆಟ್ ನಿಂದ ತಂದು ಬಿತ್ತಾರ ಸರ್? ಈಗ ಹಿಂದೆಲ್ಲ ಕೃಷಿಕರು ಸಾಕಷ್ಟು ಮನೆಯಲ್ಲಿ ಹೆಣ್ಮಕ್ಳು ಈಗ ಬೆಳೆದಂತವನ್ನೇ ತೆಗೆದಿಟ್ಕೊಂಡು ಅದನ್ನೆಲ್ಲ ಮತ್ತೆ ಮುಂದಿನ ಬೆಳೆಗೆ ಉಪಯೋಗ ಮಾಡ್ಕೊಳ್ತಿದ್ರು ಬಿತ್ತನೆ ಬೀಜಗಳು. ಅಂದ್ರೆ ಆ ರೀತಿ ಏನ್ ಮಾಡಲ್ಲ ನೀವು ಸರ್? ಆತರ ಮಾಡಿದೆ ಅಂತಂದ್ರೆ ಬೆಳೆಯಲ್ಲಿ ಇಳುವರಿ ಕಡಿಮೆ ಆಗುತ್ತೆ ಸರ್. ನಾವು ಹೈಬ್ರಿಡ್ ಆಗಿರೋದ್ರಿಂದ ಬೆಳೆಗಳಲ್ಲಿ ನಾವು ಅದೇ ಹೊಲದಲ್ಲಿ ಬೆಳೆದಂತ ಬೀಜನ ನೆಕ್ಸ್ಟ್ ಮಳೆಗಾಲಕ್ಕೆ ನಾವು ಅದನ್ನೇ ಹಾಕಿದ್ರೆ ಇಳುವರಿಯಲ್ಲಿ ಕಡಿಮೆ ಆಗುವಂತ ಚಾನ್ಸ್ ಜಾಸ್ತಿ ಇರುತ್ತೆ ಸರ್. ಹಂಗ ನಾವ್ ಹೇಗ್ ಮಾಡ್ತೀವಿ, ನಮ್ ಭೂಮಿಗೆ ಹೊಸ ಹೊಸ ತಳಿಗಳನ್ನ ಉಪಯೋಗ ಮಾಡ್ತೇವೆ. ಒಂದ್ಸರಿ ನಾವು ಬಿಳಿ ತೊಗರಿಯನ್ನ ಬಿತ್ತಿದ್ರೆ ನೆಕ್ಸ್ಟ್ ಸರಿ ನಾವು ಕೆಂಪು ತೊಗರಿಯನ್ನ ಬಿತ್ತೇವೆ ಸರ್. ಈ ತರ ಬೆಳೆಗಳಲ್ಲಿ ಸ್ವಲ್ಪ ಸ್ವಲ್ಪ ಬೇರೆ ಬೇರೆ ಐಟಮ್ಗಳನ್ನ ಬೇರೆ ಬೇರೆ ತಳಿಗಳನ್ನ ಬಿತ್ತೇವೆ ಸರ್. ಅಂದ್ರೆ ಹಿಂದೆಲ್ಲ ಜವಾರಿ ತಳಿಗಳನ್ನ ಬೆಳೀತಾ ಇದ್ರು ತೊಗರಿ, ಅಂದ್ರೆ ಆ ತಳಿ ಇಲ್ಲ ಅಂತ ಹೇಳ್ತೀರಿ? ಇಲ್ಲ ಸರ್, ಐತಿ ಜವಾರಿ ತಳಿನೂ ಇದೆ. ನಾವು ಜವಾರಿ ಒಂದ್ ವರ್ಷ ಬಿತ್ತಿದ್ರೆ ಹೈಬ್ರಿಡ್ ಅನ್ನ ನೆಕ್ಸ್ಟ್ ವರ್ಷ ಈ ತರ ಬಿತ್ತೇವೆ ಸರ್. ಈಗೆಲ್ಲ ತೊಗರಿ ಸಾಕಷ್ಟು ಬೆಳಿತೀರಲ್ಲ, ಅಂದ್ರೆ ನಿಮ್ಗೆ ಎಷ್ಟು ಬೇಕಷ್ಟು ಇಟ್ಕೊಂಡು ಬೇರೆಯವರನ್ನೆಲ್ಲ ಏನ್ ಮಾಡ್ತೀರಾ, ಮಾರಾಟ ಮಾಡ್ತೀರಾ? ಈಗ ನಮಗೆ ಮನೆಗೆ ಎಷ್ಟು ಬೇಕಷ್ಟು ಇಟ್ಕೊಂಡು ಸರ್ ಬೇರೆ ಒಂದು ಉಳಿದಂತ ತೊಗರಿಯನ್ನು ಮಾರ್ತೇವೆ ಸರ್. ಈಗೆಲ್ಲ ಮನೆಗೆ ಸಾಕಷ್ಟು ನಿಮ್ಗೆ ಎಷ್ಟು ಬೇಕಷ್ಟು ತೆಗೆದು ಇಟ್ಕೊಂತೀವಿ ಅಂತ ಹೇಳಿದ್ರಲ್ಲ, ಬೇಳೆ ಅಂತಂದ್ರೆ ಯಾವ ರೀತಿ ಮಾಡ್ಕೊಳ್ತೀರ? ಬೇಳೆ ಅಂತಂದ್ರೆ ಸರ್ ಈಗ ಅದನ್ನ ಕಟಾವು ಮಾಡ್ತೇವೆ ಸರ್. ಮಾಡಿ ಮೇಲೆ ಒಂದ್ 8 ದಿನ ಆಗಿ ಮೇಲೆ ಅದನ್ನ ನಾವು ಚೆನ್ನಾಗಿ ಟ್ರಾಕ್ಟರ್ ಹೊಡೆದು ಆಮೇಲೆ ಕಟ್ಟಿಗೆಯಿಂದ ಬಡದು ಒಟ್ಟಾರೆ ಕ್ಲೀನ್ ಕಾಳುಗಳನ್ನ ಬೇರ್ಪಡಿಸ್ತೇವೆ ಸರ್. ಬೇರ್ಪಡಿಸಿದ್ಮೇಲೆ ಅವುಗಳನ್ನ ಕೆಮ್ಮಣ್ಗೈ ಅಂತಂದು ಕೆಮ್ಮಣ್ಣು ತಂದು ಸರ್ ಮೂರ್ ಹೊತ್ತು ಬೆಳಿಗ್ಗೆ ಒನ್ ಟೈಮು, ಮಧ್ಯಾಹ್ನ ಒನ್ ಟೈಮು, ಸಾಯಂಕಾಲ ಒನ್ ಟೈಮು ಅಂತ ಚೆನ್ನಾಗಿ ಅರೆ ಹೊತ್ತು ಸರ್. ಅರೆ ಹೊತ್ತಿ ಅದನ್ನ ಹಾಗೆ ಗುಂಪಿ ತರ ಹಾಕಿ ಅದ್ರ ಮೇಲೆ ತೊಟ್ಟುಗಳನ್ನ ಹಾಕಿ ಕಾವು ಬರ್ಲಿ ಅಂತ ನೆಕ್ಸ್ಟ್ ಡೇಗೆ ಅದನ್ನ ಒಣ ಹಾಕ್ತಾರೆ ಸರ್. ಒಣ ಹಾಕಿ ಮೇಲೆ ಅವನ್ನ ಒಂದು ತಿಂಗಳು ಬಿಡ್ತಾರೆ ಸರ್. ಯಾಕಂದ್ರೆ ಅವು ಪಳ್ಳಗವಿಬೇಕು, ಬೇಳೆಗಳು ಚೆನ್ನಾಗಿ ಒಡಿಬೇಕು ಅಂತ. ದ್ವಿದಳ ಧಾನ್ಯಗಳಲ್ಲ, ಅವು ಪುಡಿ ಆಗ್ಬಾರ್ದು ಅಂತಂದು ಚೆನ್ನಾಗಿ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಬಿಟ್ಟು ಅವುಗಳನ್ನ ಬೇಳೆಗಳನ್ನ ಮಾಡ್ಕೊಂಡು ಕ್ಲೀನ್ ಆಗ ಅದ ಪೌಡರ್ ಹಾಕೊಂಡು ಹುಳುಗಳು ಏನು ಆಗ್ಲೇ ಇರಲಂಗೆ ವರ್ಷ ಎರಡು ವರ್ಷ ಗಂಟ್ಲಿ ಬಳಸ್ತೇವೆ ಸರ್. ಈಗ ತೊಗರಿಯನ್ನ ಅಂದ್ರೆ ಬೇಳೆ ಮಾಡೋದ್ ನೀವು ಏನು ಬಿಸಿಕಲ್ಲು ಬಳಸ್ತೀರ ಏನು ಎಲ್ಲ ಮಿಷಿನ್ ಕೊಡ್ತೀರ? ನಾವು ಬಿಸಿಕಲ್ ಬಳಸೋದ ಜಾಸ್ತಿ ಸರ್. ಯಾಕಂದ್ರೆ ಇರುವಂತದ್ದು ನಾವು ವಿಲೇಜ್ ಅಲ್ಲೆಲ್ಲ ನಾ ಇಲ್ಲೆಲ್ಲ ಸಿಗುತ್ತೆ ಅಲ್ಲ, ಹಂಗಾಗಿ ನಾವೇ ಬೀಸ್ಕೊಂಡು ನಮ್ಮ ಅಜ್ಜಿಯರು ನಾವು ಸೇರ್ಕೊಂಡು ಬೀಸ್ಕೊಂಡು ಬೇಳೆ ಮಾಡ್ಕೊಂತೀವಿ. ಅಂದ್ರೆ ಈಗಲೂ ಹಳ್ಳಿಯಲ್ಲಿ ಆ ಪದ್ಧತಿ ಇದೆ ಬಿಸಿಕಲ್ ಮುಖಾಂತರ ಬೆಳೆ ಹೊಡೆಯೋದು? ಹ್ಮ್ ಸರ್, ನಮಗ್ ಬೀಸೋದು ಅಂದ್ರೆ ಬಹಳ ಇಷ್ಟ. ಈಗ ಅಲ್ಲಿ ಕರೆಂಟ್ ಕಾಯೋದು ಆಮೇಲೆ ಈಗ ಸಣ್ಣ ಬೇಳೆ ಬೇರೆ ಅವ ಬೇರೆ ನಾವು ಮಾಡಕ್ಕೂ ಚೆನ್ನಾಗತ್ತ ಸರ್. ಮನೆಯಾಗಿತ್ತು ಅಂದ್ರೆ ನಮ್ಗ ಯಾವಾಗ ಟೈಮ್ ಸಿಕ್ತತೋ ಅವಾಗ ನಾವು ಒಡ್ಕೋಬಹುದು. ಒಂದೊಂದ್ಸರಿ ಎಷ್ಟು ಬೇಕೋ ಅಷ್ಟೊಂದ್ ಕೂಡ ನಾವು ಮಾಡ್ಕೋಬಹುದು ಸರ್ ಬೇಳೆಗಳನ್ನ. ನೀಲಮ್ಮ ಅವ್ರೆ, ಒಂದ್ ಕಡೆ ನೀವು ಸಾಕಷ್ಟು ತೊಗರಿ ಬೆಳಿತಿರಲ್ಲ ಮಾರ್ಕೆಟಿಂಗ್ ಮಾರೋ ಬದ್ಲಿ ಸಂಪೂರ್ಣ ವಸ್ತು ಬೆಳೆ ಮಾಡ್ಕೊಂಡು ಬೆಳೆ ಮಾರಾಟ ಮಾಡಿದ್ರೆ ಹೆಚ್ಚು ಲಾಭ ತಗೊಳ್ಬಹುದು? ನೀವ್ ಹೇಳ್ದಂಗ್ ಸರ್, ನಾವು ಬೆಳೆಗಳನ್ನ ಮಾರಾಟ ಮಾಡಿ ಹೆಚ್ಚು ಹಣವನ್ನ ಪಡಿಬಹುದು. ಇಲ್ಲ ಅಂತಂದಲ್ ಸರ್, ಈಗ ಅದನ್ನ ಒಡೆಯೋದು ಆಮೇಲೆ ಈಗ ಅಜ್ಜಿಯರಿಗೆ ವಯಸ್ಸಾಗಿರ್ತದ ಸರ್, ಅವ್ರಿಗೆ ಡಸ್ಟ್ ಅಂದ್ರೆ ಆಗ್ತಿರಲ್ಲ, ಹಂಗಾಗಿ ಆಮೇಲೆ ಒಂದ್ ವರ್ಷದ ಬೆಳೆ ನೆಕ್ಸ್ಟ್ ಇಯರ್ಗೆ ಬೇಯೋದು ಕಮ್ಮಿ ಸರ್ ಅದೇ ನೀರ್ಗೆ. ಮತ್ ಇನ್ನೊಂದ್ ವರ್ಷಕ್ಕೆ ಇನ್ನೂ ಕಡಿಮೆ ಬೇಯುತ್ತೆ ಸರ್. ಒಂದ್ ಬೆಳೆ ಬೇಯಿತ್ತು ಅಂದ್ರೆ ಒಂದೊಂದ್ ಟೈಮ್ ಇನ್ನೊಂದ್ ಬೆಳೆ ಬೇಯಲ್ಲ. ಅದಕ್ಕ ನಮ್ ಮನಿಗೆ ಎಷ್ಟು ಬೇಕೋ ಅಷ್ಟನ್ನ ನಾವು ತೆಗೆದಿಟ್ಕೊಂಡು ಮಾರಾಟ ಮಾಡ್ತೇವೆ. ಹ್ಮ್ ಸರ್, ಹಂಗಾಗಿ ನಾವು ಮಾರಿಬಿಡ್ತೇವೆ ಸರ್ ತೊಗರಿನ. ಈಗ ಮತ್ತಿದ್ರ ಜೊತೆಗೆ ಹೈನುಗಾರಿಕೆ ಮಾಡಿದ್ವಿ ಅಂತ ಹೇಳಿದ್ರ, ಎಮ್ಮೆಗಳನ್ನ ಸಾಕಾಣಿಕೆ ಮಾಡಿದ್ವಿ, ಹಸು ಸಾಕಾಣಿಕೆ ಮಾಡಿದ್ವಿ ಅಂತ ಹೇಳಿದ್ರ, ಯಾಕೆ ಅನಿಸ್ತ ನಿಮ್ಗೆ ಎಮ್ಮೆ ಮತ್ತು ಹಸು ಸಾಕಾಣಿಕೆ ಮಾಡ್ಬೇಕಂತ? ಸರ್, ನಾವು ಗಂಡ ಮನೆ ಬಂದಾಗ ಆಲ್ರೆಡಿ ದನ ಕರುಗಳು ಇದ್ದು ನಾವು ತವ್ರ ಮನೆಯಲ್ಲಿ ದನದ ಕೆಲಸ ಏನ್ ಮಾಡ್ದಾರಲ್ಲ, ಇಲ್ ಬಂದ ಮೇಲೆ ನೋಡಿದ್ವಿ ಸರ್ ಅದರಿಂದ ನಮ್ಗ್ ಉತ್ತಮವಾದಂತ ಒಂದು ಹಣ ಬರುತ್ತೆ ಅಂತ. ಆಮೇಲೆ ಭೂಮಿಗಂತೂ ಸಾವಯವ ಗೊಬ್ಬರ ತುಂಬಾ ಮುಖ್ಯ. ಭೂಮಿ ತನ್ನ ಶಕ್ತಿಯನ್ನ ಹೆಚ್ಚು ವೃದ್ಧಿ ಮಾಡ್ಕೊಳೋ ಅಂತ ಅಂಶ ಈ ಗೊಬ್ಬರದಲ್ಲಿ ಬಿಟ್ರೆ ಸರ್ಕಾರಿ ಗೊಬ್ಬರದಲ್ಲಿ ಸಿಗಲ್ಲ ಅಂತ ಗೊತ್ತಾದ್ ಸರ್. ಆಮೇಲೆ ಈಗ ಹೊಲದಲ್ಲಿ ಬೆಳೆದಂತ ಒಂದು ಸೊಪ್ಪೆ ಆಗಿರ್ಬೋದು ಏನ ಅದನ್ನೆಲ್ಲ ನಾವು ಕೂಡಿಟ್ಕೊಂಡು ಅದನ್ನ ಈಗ ನಾವು ಹೊಲಕ್ಕೆ ಡೈರೆಕ್ಟ್ ಹಾಕ್ಬೇಕು ಅಂತಂದ್ರೆ ಅದು ಕೊಳೆಯಕ್ಕೆ 2 ವರ್ಷ 3 ವರ್ಷ ಬೇಕು. ಅದನ್ನೇ ದನಗಳು ತಿಂದು ಅದೇ ಸಗಣಿ ರೂಪದಲ್ಲಿ ಇದ್ದಂದ್ರೆ ನಾವು ನೆಕ್ಸ್ಟ್ ಇಯರ್ ಒಂದು ಉತ್ತಮವಾದಂತ ಫಲಿತಾಂಶವನ್ನ ಪಡಿಬಹುದು, ಬೆಳೆಗಳಲ್ಲಿ ಅದನ್ನ ಕಾಣಬಹುದು ಅಂತ ನಾವು ಕೃಷಿಯಲ್ಲಿ ಒಂದು ಹೈನುಗಾರಿಕೆ ಬೇಕು ಅನ್ನಿಸ್ತು, ಹಂಗಾಗಿ ನಾವು ಹೈನುಗಾರಿಕೆ ಮಾಡ್ತಾ ಹೊಂಟಿವಿ. ಈಗ ಎಷ್ಟು ಎಮ್ಮೆಗಳನ್ನ ಸಾಕಾಣಿಕೆ ಮಾಡಿದ್ರ, ಎಷ್ಟು ಹಸುಗಳನ್ನ ಸಾಕಾಣಿಕೆ ಮಾಡಿದ್ರ? ನಾವು ಬಂದಾಗ ಸರ್ ಒಂದ್ 2 ಎಮ್ಮೆ ಅಷ್ಟ ಇದ್ವು. ಆಮೇಲೆ ನಮ್ ಚಿಕ್ಕಮ್ಮರು ನಮ್ಗೆಲ್ಲ ನಮ್ ಮಕ್ಳು ಸಣ್ಣರು ಅದಕ್ಕೆ ಕೊಟ್ರು ಸರ್, ಅವನ್ನೇ ನಾವು ಮುಂದುವರ್ಸ್ಕೊಂಡು ಹೋಗೇವಿ. ಈಗ ಸ್ಟಾರ್ಟಿಂಗ್ ಅವು 3 ಸರ್, ಈಗ ಕರುಗಳೆಲ್ಲ ಸೇರ್ಕೊಂಡು ಒಂದು 6 ಆಗ್ಯಾವ ಸರ್. ಆಮೇಲೆ ಆಕಳು ಕೂಡ ಒಂದ್ ಕರುನ್ ಹಾಕಿದ್ ಸರ್ ಹೆಣ್ಗರು, ಅದು ತುಂಬಾ ಚೆನ್ನಾಗಿದೆ ಸರ್. ನಾವು ಯಾವನು ಮಾರಾಟ ಮಾಡಿಲ್ಲ. ಈಗ ಕೋಣ ಆದ್ರೂ ಅದು ಚೆನ್ನಾಗಿ ದೊಡ್ಡದಾಗವರೆಗಿನ ಚೆನ್ನಾಗಿ ಸಗಣಿ ಆಗುತ್ತೆ, ಆಮೇಲೆ ಬೆಳೆದಂಗಲ್ಲ ಅದಕ್ಕೆ ರೇಟ್ ಹೆಚ್ಚಿಗೆ ಆಗುತ್ತೆ. ಹಂಗಂತಂದ್ ಸರ್ ನಾವು ಇನ್ನೂ ನಮ್ಗಿನ್ನು ದನ ಇದ್ರು ಬೇಕು ಅನಿಸ್ತಾ ಇದೆ ಸರ್, ಹಂಗಾಗಿ ನಾವ್ ಅದ್ನ ಹೈನುಗಾರಿಕೆ ಮುಂದುವರ್ಸ್ಕೊಂಡು ಹೊಂಟೈತೆ ಸರ್. ಸಾಕಷ್ಟು ದನ ಕರುಗಳದಾವೆ. ಈಗ ಏನು ಹಾಲು ಮಾರಾಟ ಮಾಡ್ತೀರಾ, ಏನು ಬೇರೆ ಐಟಮ್ ಆಗಿ ತುಪ್ಪ ಬೆಣ್ಣೆ ಈ ತರ ಮಾಡಿ ಮಾರಾಟ ಮಾಡ್ತೀರಾ? ಸರ್, ಈಗ ನಾವು ಹಾಲು ಮಾರೋದೇ ಜಾಸ್ತಿ. ಈಗ ಹಾಲಿಗೆ 30 ರೂಪಾಯಿ ಲೀಟರ್ ಸರ್. ಆಮೇಲೆ ಈಗ ಮೊಸರಾದ್ರೂ ನಾವು ಕಡದು ಬೆಣ್ಣೆ ಮಾಡೋದಾದ್ರೂ ಮನೆಗೆ ಬೇಕು ಸರ್. ಮನೆಗೆ ಎಷ್ಟು ಬೇಕು ಅಷ್ಟ ಮಾಡ್ಕೊಂತೇವೆ ಸರ್. ನಮ್ಮ ಟೈಮ್ ಇರಲ್ಲ, 10 ಗಂಟೆ ಆದ ಕೂಡಲೇ ದನ ಬಿಡ್ಬೇಕು ಸರ್. ಹಂಗಾಗಿ ನಾವು ಒಂದೊಂದ್ಸರಿ ಕೃಷಿಯಲ್ಲಿ ಹೊತ್ತು ಮುಳುಗೋರಿಗೆ ಕೆಲಸ ಇರುತ್ತೆ. ಅಂತ ಟೈಮ್ನಲ್ಲಿ ನಾವು ಮನೆಗೆ ದನಗಳನ್ನಿಟ್ಟು ಮೇವು ಹಾಕ್ಬೇಕಾಗುತ್ತೆ. ಒಟ್ಟಾರೆ ನಮ್ ಕೃಷಿಗೆ ಆತು ಹೈನುಗಾರಿಕೆಗಾತು ಒಂದ್ಕೊಂದು ಪೂರಕ ಮತ್ತು ಪ್ರೇರಕವಾಗಿರೋ ತರ ನಾವು ನೆಡ್ಕೋಬೇಕು ಅಂತ ಹಾಲನ್ನ ಮಾರಾಟ ಮಾಡ್ತಾರೆ ಸರ್. ಲೀಟ್ರಿ 30 ರೂಪಾಯಿ ದಂಗೆ ಎಮ್ಮಿ ಹಾಲಿನ ಜೊತೆಗೆ ಆಕಳ ಹಾಲು ಮಿಕ್ಸ್ ಮಾಡಿ ನಾವು ಮಾರದ್ ಸರ್. ಕೊಡೋರಿಗೆ ಆದ್ರೂ ಹೇಳೇ ಕೊಡ್ತಾರೆ ಸರ್, ನಾವ್ ಈ ತರ ಮಾರ್ತವಿ ಅಂತಂದು. 30 ರೂಪಾಯಿ ಸರ್, ಅದಕ್ಕೂ ಕಮ್ಮಿನೂ ಇಲ್ಲ ಹೆಚ್ಚಿಗೆನೂ ಇಲ್ಲ ಸರ್. ಅಂದ್ರೆ ನೀವು ಡೈರಿಗೆ ಮಾರಾಟ ಮಾಡಲ್ಲ, ಬೇರೆ ಜನಗಳಿಗೆ ಕೊಡ್ತೀರಾ? ಡೈರಿಗೆ ಕೊಡ್ತೇವೆ ಸರ್. ಇಲ್ಲಿ ತಗೊಳ್ಳೋಂತ ಜನಗಳಿಗೆ ಎಷ್ಟು ಬೇಕೋ ಅಷ್ಟು ಕೊಟ್ಟು ಹೆಚ್ಚಿಗೆ ಆದ್ರಷ್ಟೇ ಸರ್. ನಾವ್ 2 ತಿಂಗಳು ಹಾಕ್ಬಹುದು, 3 ತಿಂಗಳು ಹಾಕ್ಬಹುದು, ಅಥವಾ 6 ತಿಂಗಳು ಹಾಕ್ಬಹುದು. ಒಟ್ಟಾರೆ ಜನಗಳಿಗೆ ನಾವು ತೊಂದರೆ ಮಾಡಲ್ಲ, ಯಾಕಂದ್ರೆ ನಮ್ ಕೈಯಾಗ ಆಗ ದುಡ್ಡು ಬರ್ತಾವ ಸರ್. ತಿಂಗಳ 15 ದಿವಸ ಆಮೇಲೆ ನಮ್ ತೊಂದರೆ ಇದ್ರು ಕೇಳಿ ಕೂಡಲೇ ಅವ್ರು ಆಗ ಕೊಡ್ತಿರ್ತಾರೆ ಸರ್. ಹಂಗಾಗಿ ನಾವು ಡೈರಿಗೆ ಹಾಕೋದು ಕಮ್ಮಿ ಸರ್. ಡೈರಿ ರೇಟ್ ಕೂಡ ನಮ್ಗೆ ಕಡಿಮೆ ಅನಿಸ್ತದೆ ಸರ್. ಸುಮಾರು ಅಂತಂದ್ರೆ ಅಂದ್ರೆ ತಿಂಗಳಿಗೆ ಎಷ್ಟು ಆದಾಯ ತಗೊಳ್ತಾರೆ ಈ ಒಂದು ಹಾಲು ಬೆಣ್ಣೆ ಮಾರಾಟ ಮಾಡೋದ್ರಿಂದ ಸರ್? ನಮಗೀಗ ನೋಡ್ಸ ಆಲ್ರೆಡಿ 3 ಎಮ್ಮಿ ಒಂದು ಆಕಳ ಹಿಂಡೋದ್ರಿಂದ 1 ತಿಂಗಳಿಗೆ ನಾವು 5,000 ತಗೊಂತಾರೆ ಸರ್. ಸಾಕಷ್ಟು ಮನೆತನದ ಎಲ್ಲ ಖರ್ಚುಗಳನ್ನ ನಿಭಾಯಿಸಿಕೊಂಡು ಹೋಗ್ಬೋದು. ಹ್ಮ್ ಸರ್, ಫ್ಯಾಮಿಲಿಗೆ ಏನು ನಮ್ಗೆ ಆಹಾರ ಬೇಕೋ ಒಟ್ಟಾರೆ ರೇಷನ್ ಖರ್ಚು ಅಂತರೂ ಹೋಯ್ತದ ಸರ್. ಈಗ ನಿಮ್ ಮನೆಯವರೆಲ್ಲ ತುಂಬಾ ಸಹಕಾರ ಕೊಡ್ತಾರ ಈಗ ಹೈನುಗಾರಿಕೆ ಮಾಡೋದ್ರ ಇದಕ್ಕೆಲ್ಲ? ಹ್ಮ್ ಸರ್, ನಮ್ ಮನೆಯವರು ಸಹಕಾರ ಮಾಡ್ತಾರೆ ಸರ್. ನಮ್ಮ ಅಜ್ಜಿಯರು, ನಾವು ಈಗ ಕೃಷಿ ಕೆಲ್ಸಕ್ಕೆ ಹೋದಾಗ ನಮ್ಮ ಅಜ್ಜಿಯರು ಕರುಗಳಿಗೆ ನೀರ್ ಕುಡ್ಸೋದಾತು, ಅವುಗಳಿಗೆ ಮೇವು ಹಾಕೋದಾತು, ಆಮೇಲೆ ಅವು ಸಾಯಂಕಾಲ ಅವು ದನ ಬರೋದ್ರಾಗ ಅವುಗಳನ್ನ ಕಟ್ಟೋದಾತು. ಕೋಆಪರೇಷನ್ ಎಲ್ಲರೂ ಸರ್, ನಮ್ಮ ಫ್ಯಾಮಿಲಿ ಇದ್ದವರೆಲ್ಲರೂ ನಾವು ಒಬ್ರಿಗೊಬ್ರು ಕೋಆಪರೇಷನ್ ಮಾಡ್ತಾರೆ ಸರ್ ದನ ಸಾಕಾಣಿಕೆ ಬಗ್ಗೆ. ಈಗ ಎಮ್ಮಿಗಳೆಲ್ಲ ಹೊರಗಡೆ ಹೋಗಿ ಮೇಯಿಸ್ಕೊಂಡು ಬರ್ತೀವಿ ಅಂತ ಹೇಳಿದ್ರಲ್ಲ, ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಮೇಯಿಸ್ಕೊಂಡು ಬರ್ತೀರಾ? ಟೈಮಿಂಗ್ ಸೇಲ್ ಸರ್, ಈಗ ಬೇಗ ಕೆಲಸ ಮುಗಿದ್ರೆ ನಾವು 9:00 ಹೋಗೋದು ಸರ್. ಅದೇ ಏನಾದ್ರೂ ಕೆಲಸ ಲೇಟ್ ಆತ ಅಂದ್ರೆ 12 ಗಂಟೆ 1 ಗಂಟೆ ಒಟ್ಟಾರೆ ಅವನ್ ಸಫಿಸಿಯಂಟ್ ಆಗಿ ಮೇಯಿಸ್ಕೊಂಡು ಬರ್ತದೆ ಸರ್. ಆಮೇಲೆ ಮನೆಯಲ್ಲಿ ಸಾಕಷ್ಟು ಹುಲ್ಲು ಇರ್ತದಲ್ ಸರ್, ಲೇಟ್ ಆಗಿ ಬಂದ ದಿವಸ ಸ್ವಲ್ಪ ಜಾಸ್ತಿ ಹುಲ್ಲಾಗ್ತದೆ ಸರ್. ಅದೇ ಬೇಗ ಬಿಟ್ಟು ಬೇಗ ಕಟ್ಟು ತಂದು ಕಟ್ಟಿದ್ರೆ ಜಾಸ್ತಿ ಇನ್ನೂ ಜಾಸ್ತಿ ಹುಲ್ಲಾಗ್ತದೆ ಸರ್. ಒಟ್ಟಾರೆ ಅವುಗಳನ್ನ ಚೆನ್ನಾಗಿ ನೋಡ್ಕೊಂತಾರೆ ಸರ್. ಒಟ್ಟಾರೆ ನೀಲಮ್ಮ ಅವರೇ, ಕೃಷಿಯಲ್ಲಿ ಮಹಿಳೆಯ ಪಾತ್ರ ಯಾವ ರೀತಿ ಇರಬೇಕು ಅಂತ ಹೇಳ್ತೀರಾ? ಕೃಷಿಯಲ್ಲಿ ಮಹಿಳೆಯರ ಪಾತ್ರ ಅಂದ್ರೆ ಈಗ ಪುರುಷರಿಗಿಂತ ಜಾಸ್ತಿ ಇರಬೇಕು ಅಂತ ಹೇಳ್ತಾನೆ ಸರ್. ಯಾಕಂದ್ರೆ ಪ್ರತಿಯೊಂದು ಸಣ್ಣ ಸಣ್ಣ ಕೆಲಸಕ್ಕೂ ಪುರುಷರೇ ಅಂತಂದ್ರೆ ಆಗಲ್ಲ. ಸ್ತ್ರೀಯರು ಕೂಡ ಅವ್ರಿಗೆ ಕೋಆಪರೇಷನ್ ಮಾಡಿದ್ರೆ ಅವ್ರಿಗೆ ಒಂದು ಸ್ಫೂರ್ತಿ ಇರ್ತತಿ, ನಾವ್ ಇನ್ನೂ ಚೆನ್ನಾಗಿ ದುಡಿಮೆ ಮಾಡ್ಬೇಕು, ಇನ್ನೂ ಚೆನ್ನಾಗಿ ಇದ್ ಮಾಡಕ್ ಅಂತ. ಹಾಗಾಗಿ ನಾವು ಒಬ್ರಿಗೊಬ್ರು ಕೃಷಿಯಲ್ಲಿ ಗಂಡ್ಮಕ್ಳಿಗೆ ಹೆಣ್ಮಕ್ಳು, ಹೆಣ್ಮಕ್ಳಿಗೆ ಗಂಡ್ಮಕ್ಳು, ಒಟ್ಟಾರೆ ಹೆಲ್ಪಿಂಗ್ ನೇಚರ್ ಇರ್ಬೇಕು ಅಂತ ನಾ ಇಷ್ಟಪಡ್ತೇನೆ. ಒಟ್ಟಾರೆ ನಿಮ್ಗೆ ಈ ಒಂದು ಕೃಷಿ ಬದುಕು ನೆಮ್ಮದಿ ತಂದ್ಕೊಟ್ಟಿದ್ಯಾ ಸರ್? ಮಳೆ ಆದ್ರೂ ನಮ್ಗೆ ಏನು ತೊಂದರೆ ಇಲ್ಲ ಸರ್. ಆದ್ರೂ ಅದರಲ್ಲಿ ಏನಾದ್ರೂ ನಾವು ಕೆಲವೊಂದು ಕಷ್ಟಗಳನ್ನ ಕಂಡ್ಕೊಂಡ್ರು ಹೈನುಗಾರಿಕೆ ಅನ್ನುವಂಥದ್ದು ನಮ್ಗೆ ಸ್ವಲ್ಪ ತೃಪ್ತಿ ಕೊಡ್ತದೆ ಸರ್. ಒಂದಲ್ಲ ಒಂದ್ ವರ್ಷ ಚೆನ್ನಾಗಿ ಮಳೆ ಆಗುತ್ತೆ, ಅದರಿಂದ ನಾವು ಬೆಳಿತೇವೆ ಅನ್ನುವಂತ ಒಂದು ನಂಬಿಕೆ ಮೇಲೆ ಜೀವನ ನಿಂತೈತೆ ಸರ್. ಒಳ್ಳೇದು ನೀಲಮ್ಮ ಅವರೇ, ಇಲ್ಲೇ ತನಕ ತಮ್ಮ ಒಂದು ಕೃಷಿ ಬದುಕಿನ ಅನುಭವಗಳನ್ನ ಸಾಕಷ್ಟು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ, ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮ್ಮ ತಮಗೂ ಕೂಡ ನಮಸ್ಕಾರ ಸರ್, ಧನ್ಯವಾದ. ಕೃಷಿ ಬದುಕಿನ ಅನುಭವಗಳ ಕುರಿತು ಹರಪನಹಳ್ಳಿ ತಾಲೂಕು ಸತ್ತೂರು ಗ್ರಾಮದ ರೈತ ಮಹಿಳೆ ಶ್ರೀಮತಿ ನೀಲಮ್ಮ ಅವರೊಂದಿಗಿನ ಸಂದರ್ಶನ ಕೇಳಿದರು. ಇವರನ್ನು ಸಂದರ್ಶಿಸಿದವರು ಯುಎಂ ಮರಳಸಿದ್ದೇಶ್. ಇದೀಗ ಒಂದು ಜನಪದ ಗೀತೆ ಕೇಳೋಣ. ನಮ್ಮ ಗೇರಿಗೆ ಬಂದರೀಗ ಕರಿಯ ಕಂಬಳಿ ಗದ್ದೆ ನೋಡಿ ತಂದು ಕೊಡುವೆನು ಗಂಧ ವೀಳ್ಯವಾ. ಕಿಕ್ಕೇರಿ ಕೃಷ್ಣಮೂರ್ತಿ ಹಾಗೂ ಕೆ ಸುರೇಖ ಹಾಡಿದ ಜನಪದ ಗೀತೆಯನ್ನು ಕೇಳಿದ್ರಿ. ಇದೀಗ ಪೇಟೆ ಧಾರಣೆ ಕರ್ನಾಟಕ